ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು. ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ. ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಸೊಂಡೇಕೊಳ ಗ್ರಾಮದ ಪ್ರಗತಿಪರ ಕೃಷಿಕ ಕೆವಿ ರಾಜಶೇಖರ್ ಅವರೊಂದಿಗೆ ಸಂದರ್ಶನ, ನಂತರ ನೇಗಿಲ ಮಿಡಿತ ಹಾಗೂ ಜನಪದ ಗೀತೆ ಕೇಳುವಿರಿ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1555 267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಸೊಂಡೇಕೊಳ ಗ್ರಾಮದ ಪ್ರಗತಿಪರ ಕೃಷಿಕ ಕೆವಿ ರಾಜಶೇಖರ್ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಸೊಂಡೇಕೊಳ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆವಿ ರಾಜಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ರಾಜಶೇಖರ್ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ರೈತ ಬಾಂಧವರು ಎಲ್ಲರಿಗೂ ನಮಸ್ಕಾರಗಳು. ರಾಜಶೇಖರ್ ಅವರೇ, ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು ಈ ಕೃಷಿ ಬದುಕಿಗೆ ಬಂದೀಗ 15-16 ಆಯ್ತು ಸರ್. ಯಾಕೆ ಈ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು? ನಾನು ಎಜುಕೇಷನ್ BCOM ಮಾಡಿದ್ವಿ. ಎಜುಕೇಷನಲ್ಲಿ ಏನು ನಮಗೆ ಅಷ್ಟು ತೃಪ್ತಿ ಕಾಣಲಿಲ್ಲ ನನಗೆ. ಹಂಗಾಗಿ ನಾವು ವ್ಯವಸಾಯಕ್ಕೆ ಮಾಡ್ಬೇಕಂತಲೇ ನಾನು ನಮ್ಮ ಮನೆಗೆ ಎಲ್ಲರಿಗೂ ಫೋರ್ಸ್ ಮಾಡಿ ನಾನು ವ್ಯವಸಾಯಕ್ಕೆ ಹೇಳಿದೆ. ನಾವು 5 ಜನ ಅಣ್ಣತಮ್ಮಗಳು. ನಾನು ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟು ಕೃಷಿಯಲ್ಲೇ ಉಳ್ಕೊಂಡೆ ನಾನು. ಇಷ್ಟೊಂದೆಲ್ಲ ಓದ್ಬಿಟ್ಟು ಕೃಷಿಗೆ ಆಸಕ್ತಿ ಬಂದ ಕೃಷಿಗೆ ಬಂದಿವಿ ಅಂತಂದ್ರಿ. ಸಾಕಷ್ಟು ಜನ ನಾವು ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಏನು ಕೃಷಿ ಏನಂತ ಲಾಭದಾಯಕ ಅಲ್ಲ, ಬೆಳೆದಂತ ಬೆಳೆಗೆ ಬೆಲೆ ಸಿಗಲ್ಲ ಅಂತಂದ್ಬಿಟ್ಟು ಈ ಕೃಷಿಯಿಂದ ಹಿಂದೆ ಸರಿ ಅಂತ ಯುವಕರು ಕೃಷಿಕರೇ ಹೆಚ್ಚು ಅದಾರೆ. ಅಂತದ್ರಲ್ಲಿ ನೀವು ಆಸಕ್ತಿಯಿಂದ ಈ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಹೌದು ಸರ್, ಕೃಷಿ ಬದುಕು ನಾವು ಶ್ರಮ ಪಟ್ಟು ಮಾಡಿದ್ರೆ ಕೃಷಿ ಬದುಕಿನಲ್ಲಿ ಇರೋ ಸುಖ ಬೇರೆ ಯಾವ್ದ್ರಲ್ಲಿ ಸಿಗಲ್ಲ ಸರ್. ಎಷ್ಟೇ ಕೆಲಸ ಇದ್ರು ನಮ್ ಕೆಲಸ ಮಾಡಬಹುದು, ಆರಾಮಾಗಿ ರೆಸ್ಟ್ ತಗೋಬಹುದು, ಏನ್ ಕೆಲಸ ಬೇಕು ಆ ಕೆಲಸನ ಸಮಗ್ರವಾಗಿ ಮಾಡಬಹುದು. ಮತ್ತೆ ನಮ್ ಕೆಲವೊಂದು ವಿಷಯದಲ್ಲಿ ಜಾಸ್ತಿ ನಾವು ಶ್ರಮ ಪಟ್ರೆ ಹಣನೂ ಜಾಸ್ತಿ ಬರುತ್ತೆ ಸರ್. ಅದರಲ್ಲಿ ಹಾಗಿದ್ರೆ ನಿಮ್ ಜಮೀನು ಎಷ್ಟು ಎಕರೆ ಇದೆ ಸರ್? ನಮ್ದು ಎಲ್ಲ 60 ಎಕರೆ ಜಮೀನು ಇದೆ ಸರ್. ನಮ್ದು ನಮ್ದು 22 ಎಕರೆ ಅಡಕೆ ತೋಟ ಮಾಡಿದ್ವಿ ಈಗ ಆಲ್ರೆಡಿನ. 25 ಎಕರೆ ಮೆಕ್ಕೆಜೋಳ ಹಾಕೋಣ ಬಿಟ್ಕೊಂಡಿವಿ, 10 ಎಕರೆ ಕಡಲೆ ಹಾಕೋಣ ಅಂದ್ಕೊಂಡಿದ್ವಿ, ಮತ್ತೆ ಇನ್ನು 4 ಎಕರೆ ಈಗ ಈ ರೀಸೆಂಟ್ ಆಗಿ ಮಣಿ ಅವರೇ ಹಾಕ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ ಸರಿ ಸರ್. ಪ್ರತಿ ವರ್ಷನೂ ಮಿನಿಮಮ್ 8-9 ಬೆಳೆ ಕಂಪಲ್ಸರಿ ಬೆಳೀತೀವಿ ಸರ್. ಮಿಶ್ರ ಬೆಳೆನೇ ಬೆಳಿತೀವಿ ನಾವು. ನಾವು ಯಾವ್ದು ಒಂದ್ ಬೆಳೆ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ನಾವು ಟೋಟಲ್ ಬೆಳೆ ಅಂತ ಬೆಳೆಗಳೇನಂದ್ರೆ ಮೇನ್ ಕ್ರಾಪ್ ಅಡಿಕೆ, ಸೆಕೆಂಡು ಬಾಳೆ, ಆಮೇಲೆ ಕ್ಯಾರೆಟ್ ಬೆಳಿತೀವಿ, ಬೀಟ್ರೂಟ್ ಬೆಳಿತೀವಿ, ರಾಗಿ ಬೆಳಿತೀವಿ, ತೊಗರಿ ಬೆಳಿತೀವಿ, ಆಮೇಲೆ ಅವರೆ ಬೆಳಿತೀವಿ, ಆಮೇಲೆ ಕಡಲೆ ಬೆಳಿತೀವಿ ಸರ್. ಇಷ್ಟು ಬೆಳೆಗಳನ್ನು ನಾವು ಅಷ್ಟು ಜಮೀನಲ್ಲಿ ಬೆಳಿತೀವಿ ಸರ್. ನಾವು ಈಗ 60 ಎಕರೆ ದೊಡ್ಡ ರೈತರು, ಈ ತರ ಎಲ್ಲ ಸಾಕಷ್ಟು ಮಿಶ್ರ ಬೆಳೆಗಳು ಬೆಳೀತಾರೆ. ಸಾಕಷ್ಟು ಜನ ರೈತರು ನಾವು ನೋಡ್ತೀವಿ ಏಕ ಬೆಳೆ ಪದ್ಧತಿಗೆ ಹೋಗ್ತಾರೆ, ಪೂರ್ತಿ ಈರುಳ್ಳಿ ಹಾಕೋದು, ಇಲ್ಲ ಪೂರ್ತಿ ಟೊಮೆಟೊ ಹಾಕೋದು, ಇಲ್ಲ ಪೂರ್ತಿ ತೊಗರಿ ಹಾಕೋದು, ಈ ತರ ಮಾಡ್ತಾರೆ. ನೀವು ಈ ತರ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರಾ ಸರ್? ಮಿಶ್ರ ಬೆಳೆ ಬೆಳೆಯೋದ್ರಿಂದ ಒಂದು ಬೆಳೆ ಫೇಲ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ಆದಾಯ ಬರ ನಿರೀಕ್ಷಣೆ ಇರುತ್ತೆ ಸರ್. ಈಗ ಹೋದ ವರ್ಷ ಎಲ್ಲ ಈರುಳ್ಳಿ ಬೆಳೆದ್ವಿ, ಈರುಳ್ಳಿ ಫೇಲ್ ಆಗೋಗ್ಬಿಡುತ್ತೆ ಸರ್. ಒಳ್ಳೆ ಬೆಳೆ ಬಂದು ಮಳೆ ಜಾಸ್ತಿ ಹೋಯ್ತವ್ರು. ಈಗ ಆ ತರ ಮಿಶ್ರ ಬೆಳೆ ಬೆಳೆದಿಂದ ಒಂದ್ ಬೆಳೆ ಹೋದ್ರು ಈಗ ನೆಕ್ಸ್ಟ್ ತೊಗರಿನೂ ಚೆನ್ನಾಗಿ ಬಂತು, ರೆಸ್ಟ್ ರಾಗಿನೂ ಬಂತು, ಕಡಲೆನೂ ಚೆನ್ನಾಗಿ ಬಂತು, ಮೆಕ್ಕೆಜೋಳ ಸ್ವಲ್ಪ ಮಳೆ ಜಾಸ್ತಿ ಆಗಿ ಫೇಲ್ ಆಯ್ತು, ಹಂಗಾಗಿ ಮಿಶ್ರ ಬೆಳೆ ಬೆಳೆದ್ರೆ ಚೆನ್ನಾಗಿದೆ ಸರ್. ಮತ್ತೆ ನಾವು ಮಿಶ್ರ ಬೆಳೆ ಬೆಳೆಯೋದ್ರಿಂದ ನಾವು ಒಂದ್ ಬೆಳೆ ಲಾಸ್ ಆದ್ರೂ ಇನ್ನೊಂದ್ ಬೆಳೆ ಕೈ ಹಿಡಿಯುತ್ತೆ ಅಂತ. ಹೌದು ಸರ್, ಒಂದ್ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಬೇರೆ ಬೆಳೆ ಫೇಲ್ ಆದ್ರೂ ಈ ಬೆಳೆಯಿಂದ ನಾವು ನಿರೀಕ್ಷಣೆ ಮಾಡಬಹುದು ಸರ್, ಬೆಳೆ ಬಂತು ಅಂತೇಳಿ. ಈ ಬೆಳೆ ಪರಿವರ್ತನೆ ಮಾಡ್ತಿರ್ತೀರ? ಈಗ ಈ ವರ್ಷ ಈರುಳ್ಳಿ ಹಾಕಿದ್ಕೆ ಮುಂದಿನ ವರ್ಷ ತೊಗರಿ ಹಾಕೋದು ಈ ತರ? ಹೌದು ಸರ್, ಈಗ ನಾವು ಪ್ರತಿ ವರ್ಷನೂ ಮೊದಲೆಲ್ಲ ಒಂದೇ ತರ ಬೆಳಿತೀವಿ ಸರ್. ಈಗ 10-12 ವರ್ಷ ಒಂದೇ ಮೆಕ್ಕೆಜೋಳನೇ ಬೆಳಿತೀವಿ ಸರ್. 2 ವರ್ಷದಿಂದ ಪ್ಲಾಟ್ ಪ್ಲಾಟ್ ಚೇಂಜ್ ಮಾಡ್ತಾ ಬರ್ತಾ ಸರ್. ಮೆಕ್ಕೆಜೋಳ ಹಾಕಿದ ಹೊರಗೆ ರಾಗಿ ಹಾಕಿದ್ವಿ, ರಾಗಿ ಹಾಕಿದ ಹೊರಗಳಿಗೆ ಈರುಳ್ಳಿ ಹಾಕಿದ್ವಿ, ಆಮೇಲೆ ಈರುಳ್ಳಿ ಹಾಕಿದ ಹೊರಗಳಿಗೆ ಕ್ಯಾರೆಟ್ ಹಾಕ್ತಾ ಇದೀವಿ, ಮತ್ತೆ ಈಗ ತೊಗರಿ ಹಾಕಿರೋದಕ್ಕೆ ಈ ಸರಿ ತೋಟ ಮಾಡ್ತಾ ಇದ್ವಿ ಹೊಸದಾಗೆ. ಆಮೇಲೆ ಹೋದ ವರ್ಷ ಮೆಕ್ಕೆಜೋಳ ಹಾಕಿದ ತೋಟಕ್ಕೆ ತೋಟ ಮಾಡಿದ್ವಿ, ಬಾಳೆ ಹಾಕಿ ತೋಟ ಮಾಡಿದ್ವಿ, ಬೇರೆ ಬೇರೆ ಅಂತರ ಬೆಳೆ ಚೇಂಜ್ ಮಾಡ್ತಾ ಇರ್ತೀವಿ ವರ್ಷ ವರ್ಷದಿಂದ ವರ್ಷ ಚೇಂಜ್ ಮಾಡ್ತಾ ಹೋಗ್ತಾ ಇದೀವಿ ಸರ್. ನಾವು ಈಗ ಮಳೆ ಆಶ್ರಿತ ಬೆದ್ಲು ಜಮೀನು ಎಷ್ಟು ಎಕರೆ ಇದೆ ಸರ್? ಬೆದ್ಲು ಜಮೀನು ಒಟ್ಟು ಒಂದು 35 ಎಕರೆ ಬರುತ್ತೆ ಸರ್. ಅದರಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ಈಗ 35 ಎಕರೆಯಲ್ಲಿ ಈ ವರ್ಷ ನಾವು 25 ಎಕರೆಗೆ ಮೆಕ್ಕೆಜೋಳ ಹಾಕೋಣ ಅಂದ್ಕೊಂಡಿವಿ ಸರ್. ಇನ್ನು 10 ಎಕರೆಗೆ ಕಡಲೆ ಹಾಕೋಣ ಅಂತ ಇದೆ ಸರ್. ಆದ್ರೆ ಕಡಲೆಕಿನ ಮೊದಲಿನ ಕಡಲೆ ಬಿತ್ತೋದು ಇನ್ನು 5 ತಿಂಗಳು ಮುಂದೆ ಸರ್. ಅದಕ್ಕೋಸ್ಕರ ಈಗ ಒಂದು 4 ಎಕರೆಗೆ ಅವರೇ ಹಾಕೋಣ ಅಂತ ಇದೆ ಸರ್. ಸಾಕಷ್ಟು ಬೇರೆ ಬೇರೆ ಬೆಳೆಗಳಿದಾವೆ, ಅಂತದ್ರಲ್ಲಿ ಈಗ ಅವರೇ ಹಾಕಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಅವರೇ ಅದು 2-3 ತಿಂಗಳು ಬೆಳೆ ಸರ್. ಅದು ಈ ಕಡಲೆ ಬಿತ್ತಕ್ಕೆ ಇದು ಅಷ್ಟೊತ್ತಿಗೆ ಅವರೇ ಬಂದೋಗ್ಬಿಡುತ್ತೆ ಸರ್. ಅಲ್ಲಿಗೆ ಒಂದು ಬೆಳೆ ಬೆಳೆದ್ ಬಿಡ್ತೀವಿ, ನೆಕ್ಸ್ಟ್ ನಮ್ಗೆ ಅದರಲ್ಲಿರೋ ಪೌಷ್ಟಿಕಾಂಶಗಳು ಜಾಸ್ತಿ ಆಗಿ ಕಡಲೆ ಇಳುವರಿ ಜನ ಬರುತ್ತೆ ಸರ್. ಅಲ್ಲಿ ಅದು ಇರಲ್ಲ ಅಂದ್ರೆ ಸೊಪ್ಪು ಕಡ್ಡಿ ಎಲ್ಲ ಕೊಳ್ತೋಗ್ಬಿಟ್ಟು ನಮಗೆ ನೆಕ್ಸ್ಟ್ ಕಡಲೆ ಇದೆ, ಗೊಬ್ಬರ ಇಲ್ಲದಲೇ ಕಡಲೆ ಬೆಳಿಬಹುದು ಸರ್, ಒಳ್ಳೆ ಇಳುವರಿನ ತರಬಹುದು. ಈಗ ಅವರೇ ಬೇರೆ ಬೇರೆ ಈ ತರ ಅಲ್ಪಾವಧಿ ಬೆಳೆಗಳು ಬೆಳೆದಾಗ ಸಾಕಷ್ಟು ಕೂಲಿ ಕಾರ್ಮಿಕರು ಬೇಕಾಗುತ್ತೆ. ಈ ಕೂಲಿ ಕಾರ್ಮಿಕರ ಸಮಸ್ಯೆ ನಿಮ್ಗಿಲ್ಲ ಸರ್? ಕೂಲಿ ಕಾರ್ಯಕ್ರಮ ಸಮಸ್ಯೆ ಇದೆ, ಆದ್ರೂ ನಮ್ಮಲ್ಲಿ ನಾವು ಒಟ್ಟು ಕುಟುಂಬ ಇರೋದ್ರಿಂದ ನಾವು ಆದಷ್ಟು ಲೇಬರ್ನ ಕಮ್ಮಿನೇ ಸರ್ ಮಾಡ್ತಿರೋದು. ನಾವೆಲ್ಲ ಕೆಲಸಕ್ಕೂ ಲೇಬರ್ ಕಮ್ಮಿನೇ. ಆದಷ್ಟು ನಾವು ಟ್ಯಾಕ್ಟರಿಯಲ್ಲೇ ಉಳಿಮೆ ಜಾಸ್ತಿ, ಟ್ಯಾಕ್ಟರಿಯಲ್ಲೇ ಔಷಧಿ ಸ್ಪ್ರೇ ಮಾಡ್ತೀವಿ, ಮತ್ತೆ ಕಟ್ಟೋವೆಲ್ಲ ಮಿಷಿನ್ ಅಲ್ಲಿ ಮಾಡಿಸ್ತೀವಿ. ಹಂಗಾಗಿ ನಮ್ಗೆ ಲೇಬರ್ ಸಮಸ್ಯೆ ಆಗಲ್ಲ ಸರ್. ಅಷ್ಟು ನಾವು ಆದಷ್ಟು ನಾವು ಲೇಬರ್ ನ ಕಮ್ಮಿ ಮಾಡಿದೀವಿ ಸರ್. ನಾವು ಹೆಚ್ಚು ನಿಮ್ ಕೃಷಿಯಲ್ಲಿ ಯಂತ್ರೋಪಕರಣ ನಮ್ಮ ಕೃಷಿಯಲ್ಲಿ ಹೇಳ್ಬೇಕಂದ್ರೆ ನಾವು ಎಲ್ಲಾ ಕೃಷಿ ಯಂತ್ರಗಳನ್ನ ಜಾಸ್ತಿ ಉಪಯೋಗಿಸ್ತೀವಿ ಸರ್. ಈಗ ಮಳೆ ಆಶ್ರಿತ ಬೆಳೆಯಲ್ಲಿ ಮೆಕ್ಕೆಜೋಳ ಈ ತರ ಅವರೇ ತೊಗರಿ ಇಂಥವೆಲ್ಲ ಬೆಳಿತೀವಿ ಅಂತಂದ್ರೆ ಅದೆಲ್ಲ ಯಾವ ರೀತಿ ಇಳುವರಿ ಬರುತ್ತೆ ಸರ್? ಇಳುವರಿ ಚೆನ್ನಾಗೇ ಬಂತು ಸರ್. ಈಗ ಹೋದ ವರ್ಷ ಸ್ವಲ್ಪ ಮಳೆ ಎಲ್ಲ ಬೆಳೆಗಳು ಚೆನ್ನಾಗೇ ಬಂತು, ಕಟೋ ಮುಂಚಿತವಾಗಿ ಮಳೆ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಬೆಳೆ ಫೇಲ್ ಆಯ್ತು ಅಷ್ಟೇ. ಅಂದ್ರೆ ಬೆಳೆ ಮಾತ್ರ ಚೆನ್ನಾಗೇ ಬಂತು, ಗಿಡ ಚೆನ್ನಾಗಿ ಬಂತು. ನಾವು ಮೇನ್ ಹೋದ ವರ್ಷ ನಾವು ತೊಗರಿ ಹಾಕಿದ್ವಿ 4 ಎಕರೆಗೆ, ಅದು ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ಒಂದು ಆವರೇಜ್ 4 ಎಕರೆ ಒಂದು 40-50 ಚೀಲ ಆಗ್ತಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಅದು ಒಳ್ಳೆ ಕಾಯಿ ಇಳುವರಿ ಬಂದು ಸ್ಟಾರ್ಟ್ ಆಯ್ತು, ಅಲ್ಲಿ ಮಳೆ 1 ತಿಂಗಳು ಫುಲ್ ಬಂದ್ಬಿಡ್ತು ಸರ್. ಹಂಗಾಗಿ ಬೆಳೆ ಸ್ವಲ್ಪ ಕುಂಠಿತಾಯ್ತು, ಒಂದು 20 ಕ್ವಿಂಟಲ್ ಆಯ್ತು. ಈ ತರ ಬೆಳೆ ನಷ್ಟ ಆದಾಗ ಬೆಳೆ ವಿಮೆ ಮಾಡಿಸಿದ್ರೆ ರೈತರಿಗೆ ಅನುಕೂಲ ಅಂತ ಅಂದ್ಬಿಟ್ಟು ಈ ವರ್ಷ ಸಾಕಷ್ಟು ಶೇಂಗಾ ತೊಗರಿ ಬೆಳೆ ವಿಮೆ ಮಾಡಿಸಂತ ರೈತರಿಗೆ ಸಾಕಷ್ಟು ಹಣ ಬಿಡುಗಡೆ ಆಗಿದೆ. ನೀವೇನು ಆತರ ನಾವು ಮಾಡಿಸಿ ಸರ್? ನಾವು ಇದು ವಿಮೆ ಎಲ್ಲ ಕಟ್ಟಿದ್ವಿ, ನಮಗೆ 2 ಟೈಮ್ ಬಂತು, ಒಂದು ಇನ್ನೊಂದೆರಡು ಟೈಮ್ ಬರಲಿಲ್ಲ ಸರ್, ವಿಮೆ ಬರಲಿಲ್ಲ. ಅವಾಗ ಇಲ್ಲ ನಮ್ಮ ಬೆಳೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತೇಳಿ ನಮ್ ಕಡೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಲಿಲ್ಲ. ಬೆದ್ಲಲ್ಲಿ ಮೆಕ್ಕೆಜೋಳ ಅವರೇ ತೊಗರಿ ಇಂಥ ಬೆಳೆಗಳು ಬೆಳೀತಾರೆ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ನೀರಾವರಿಯಲ್ಲಿ ಮೇಯ್ನು ಅಡಿಕೆನೇ ಮೇಯ್ನು. ಟೋಟಲ್ ನಮ್ದು 12,000 ಅಡಿಕೆ ಗಿಡ ಇದೆ ಸರ್. ಅದಕ್ಕೆ ಅದರಲ್ಲಿ ಈಗ ಆಲ್ರೆಡಿ ನಮ್ಮ 6-7,000 ಅಡಿಕೆ ಗಿಡ ಫಸಲಿ ಬಂದ್ಬಿಡುತ್ತೆ ಸರ್. ಒಂದು ವರ್ಷಕ್ಕೆ ಮಿನಿಮಮ್ 120 130 ಕ್ವಿಂಟಲ್ ಅಡಿಕೆ ಬೆಳೀತಿದ್ದೀವಿ. ಈಗ ಇನ್ನು ಈಗ 5000 ಅಡಿಕೆ ಗಿಡ ಸಣ್ಣದು ಸರ್. ಈಗ ನೆಕ್ಸ್ಟ್ ಒಂದು 4 ಎಕರೆ ಮತ್ತೆ ಮಾಡ್ತಾ ಇದೀವಿ ಮುಂದಿನ ವಾರದಿಂದಾಗೆ. ಹಂಗಾಗಿ ನಾವು ಮತ್ತೆ ನೆಕ್ಸ್ಟ್ ಬಾಳೆ ಹಾಕಿದ್ವಿ ಸರ್, G9 ಬಾಳೆ ಹಾಕಿದ್ವಿ. ಅದು ಈಗ 7 ತಿಂಗಳಾಯ್ತು, ಈ ಗೊನೆ ಹೊಡೆಯಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಈಗ ಅದು ಒಳ್ಳೆ ಇಳುವರಿ ಬರಬಹುದು ಅಂತ ನನಗೆ ಎಕ್ಸೆಪ್ಷನ್ ಇದೆ ಸರ್. ಅದರಲ್ಲಿ ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದ್ದಾವೆ, ಮಾವು, ದಾಳಿಂಬೆ, ಸಪೋಟ, ಮೋಸಂಬಿ, ಕಿತ್ಲೆ, ಈ ಥರ ಎಲ್ಲ ಅಂತದ್ರಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ನಾವು ಈಗ ಅಡಿಕೆ ಏಕಪ್ಪ ಅಂದ್ರೆ ನಮ್ಮ ಭೂಮಿಯಲ್ಲಿ ಅಡಿಕೆ ವಾತಾವರಣ ಚೆನ್ನಾಗಿದೆ ಸರ್. ಬೇರೆ ಬೆಳೆಗೆ ಹಣ್ಣಿನ ಗಿಡಗಳಿಗೆ ಹೋದ್ರೆ ನಮ್ಗೆ ಬೆಳೆ ಬೆಳೆಯಕ್ಕಾಗಲ್ಲ, ಕ್ಲೈಮೇಟು ಭಾರಿ ಕೂಲ್ಡ್ ಆಗ್ಬಿಡ ಸರ್. ಅವಾಗ ಹೂವಿನ ಪ್ರಮಾಣ ಉದುರೋಗ್ಬೋದು, ಕಾಯಿ ಗಟ್ಟದಂಗೆ ಇರ್ಬೋದು. ಹಂಗಾಗಿ ನಾವು ಹಣ್ಣಿನ ಬೆಳೆಗೆ ಹೋಗ ಆಗಲ್ಲ. ಅಡಿಕೆನೇ ನಮಗೆ ಸೂಟಬಲ್ ಆಗಿದೆ ಸರ್. ನಮ್ದು ಸ್ವಲ್ಪ ನಮ್ದು ಕಪ್ಪು ಭೂಮಿ ಆಗಿರೋದ್ರಿಂದ ನೀರು ಕಮ್ಮಿ ಕೇಳುತ್ತೆ. ಹಂಗಾಗಿ ನಮ್ಮ ಇಳುವರಿನೂ ಅವರೇಜ್ 9-10 ಕ್ವಿಂಟಲ್ ತನಕ ಇಳುವರಿ ಅಡಿಕೆ ತೆಗಿತೀವಿ ಸರ್. ನಾವೀಗ ನಾವು ಇತ್ತೀಚೆಗೆ ನೋಡ್ದಂಗೆ ಈ ರೇಟ್ ಜಾಸ್ತಿ ಆಗಿರೋದ್ರಿಂದ ಇರಬಹುದು, ಅಥವಾ ಈ ಕೂಲಿ ಕಾರ್ಮಿಕರು ಅಷ್ಟೊಂದು ಬೇಡಲ್ಲ ಅನ್ನೋ ಒಂದು ಕಾರಣಕ್ಕೆ ಹೆಚ್ಚೆಚ್ಚು ಪ್ರದೇಶದಲ್ಲಿ ಅಡಿಕೆ ಬೆಳೀತಾ ಹೋಗ್ತಿದ್ದಾರೆ, ಈಗ ಅಡಿಕೆ ನಾಟಿ ಮಾಡ್ತಾ ಇದಾರೆ. ಇದು ಒಳ್ಳೆ ಬೆಳವಣಿಗೆ ಅಂತ ಸರ್. ಇದು ನಮ್ಮ ರೈತರಿಗೆ ಏನಾಗಿತ್ತಪ್ಪ ಅಂದ್ರೆ ಈಗ ಎದ್ದು ಕಾಣ್ತಿರೋದೆ ಅಡಿಕೆ ಬೆಳೆ, ಅದು ಈಗ 50,000 ಮುಟ್ಟಿರೋದ್ರಿಂದ ರೈತರು ಎಲ್ಲ ಮೆಣಸಿನ ಸಸಿ ಬೆಳೆ ಅಂತಾನು ಅಡಿಕೆ ತೋಟಕ್ಕೆ ಹೋಗ್ಬಿಡೋದ ಸರ್. ಈಗ ಈ ಕಡೆ ಮಳದ ನೆಲದಲ್ಲೂ ಹಾಕ್ತಾರೆ, ಈ ಕಡೆ ಬಯಲ್ಸೀಮರು ಹಾಕ್ತಾರೆ. ಅಡಿಕೆ ಇದೇ ರೇಟ್ ಇರುತ್ತಂತ ನಂಬಿಕೆ ಸಾಲದು ಸರ್. ಇದು ನಾವು ನಾನೀಗ ಗೊತ್ತಿದ್ದಂಗೆ 6,000 ರೂಪಾಯಿ ಅಡಿಕೆಯಿಂದ ಮಾರ್ತಾ ಇದೆ ಸರ್ ನಮ್ಮ ಮನೇಲಿ, ನಮ್ಮ ಪಜ್ಜಿ ಅವರಿಂದ. ಈಗ 50,000 ಕಾನು ಮುಟ್ಬಿಟ್ಟಿದ್ವಿ. ಇದು 50,000 ಇಲ್ಲಿಗೆ ನಂಬಿಕೆ ಅಲ್ಲ ಸರ್. ಇದು ಈಗ ಅದು ನಮ್ಮ ರೈತರಿಗೆ ಏನ್ ತಿಳಿದೋ ಗೊತ್ತಿಲ್ಲ. ಎಲ್ಲಾ ಬೆಳೆ ಬಿಟ್ಬಿಟ್ಟು ಕೊನೆಗೆಲ್ಲ ಅಡಿಕೆ ಬೆಳೆ ಬರ್ತದೆ. ಅಡಿಕೆ ಬೆಳೆ ಅದು ನನಗೆ ಅನುಭವ ಪಟ್ಟಂಗೆ ಅದು ಕಷ್ಟಕರ ಬೆಳೆ ಸರ್. ಅದು ಯಾಕಪ್ಪ ಅಂದ್ರೆ ಈಗಿನ ನೀರು ಅದೇ ಚೆನ್ನಾಗಿದಾವೆ, 1 ವರ್ಷ ನೀರು ಹೋಯ್ತಪ್ಪ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ಅದು ಅದನ್ನ ಉಳಿಸೋದು ಸಣ್ಣ ಇವತ್ತು ನಾನು ಹೇಳ್ಬೇಕಪ್ಪ ಅಂದ್ರೆ, ನಾನು ಈಗ ಅಡಿಕೆ ತೋಟಕ್ಕೆ ಇಳಿದು 20 ವರ್ಷ ಆಯ್ತು. ಅದು ಹೆಂಗಪ್ಪ ಅಂದ್ರೆ ಹುಟ್ಟಿದ ಮಗು ಹೆಂಗ್ ಸಾಕ್ತೀವಿ ನಾವು ದೊಡ್ಡನಾಗತಂಕನ ಅಷ್ಟು ಕಷ್ಟ ಇರುತ್ತೆ ಸರ್. ಅಡಿಕೆ ತೋಟ ಮಾತ್ರ ಅಷ್ಟು ಕಷ್ಟಕರದ್ದು. ನೀರಿದ್ರೇನು ಓಕೆ, ಅದೇನು ಜಾಸ್ತಿ ಗೊಬ್ಬರ ಕೇಳಲ್ಲ, ನೀರ್ ಕೇಳಲ್ಲ, ಒಳ್ಳೆ ಫಲವತ್ತಾದ ಭೂಮಿ ಕೇಳುತ್ತೆ. ನಮ್ ರೈತರು ಏನೀಗ ನೀರು ಜಾಸ್ತಿ ಆಗಿರೋದ್ರಿಂದ ಎಲ್ಲ ಅಡಿಕೆ ತೋಟ ಹೊಟ್ಟಿದ್ರೆ ಅದು ಮುಂದೆಲ್ಲ ಒಂದ್ ದಿವಸ ಏನಾದ್ರು ತೊಂದ್ರೆ. ಬೇರೆ ಬೆಳೆ ಬಿಟ್ಟು ಜನ ಈ ಬೆಳೆ ಇಳಿದ್ರು ಸ್ವಲ್ಪ ತಪ್ಪೇ ಸರ್. ಇದು ನನ್ನ ಅನುಭವ ಪ್ರಕಾರ, ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಸ್ವಲ್ಪ ಆದಷ್ಟು ನಮ್ಮ ರೈತರು ಏನ ಅಡಿಕೆ ತೋಟ ಮಾಡ್ಲಿ, ಯಾರನ್ನು ಬಾಳ ಅನ್ನಕ್ಕಾಗಲ್ಲ, ನಮ್ಮ ಅವ್ರವ್ರ ಭೂಮಿ ಅವ್ರದ್ದು. ಯಾಕಪ್ಪ ಸ್ವಲ್ಪ ಲಿಮಿಟೇಷನ್ ಇರಲಿ ಅಂತ ನನ್ನ ಆಸೆ. ಸುಮ್ಮನೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯ ಬದಲು ಒಂದೆರಡು ಎಕರೆ ಅಡಿಕೆ, ಒಂದೆರಡು ಎಕರೆ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಬೇರೆ ಬೇರೆ ಮಾಡಿದಾಗ ಈಗ ಅಡಿಕೆ ಜೊತೆಗೆ ಬಾಳೆ ಬೆಳಿಲಿ ಸರ್. ಬರೇ ಖಾಲಿ ಬಾಳೆ ಬೆಳೆದ್ರು ಬಾಳೆ ಒಳಗೆ ಭಾರಿ ಲಾಭ ಇದೆ ಸರ್. ಅದು ಕೇವಲ 12 ತಿಂಗಳು ಬೆಳೆ ಸರ್. ಅದು ಒಳ್ಳೆ ಅದಕ್ಕೂ ಜಾಸ್ತಿ ಏನು ಬಾಳೆನು ಅತಿ ಹೆಚ್ಚು ಗೊಬ್ಬರ ಕೇಳಲ್ಲ. ನಾವು 1,000 ಗೊಬ್ಬರ ಅಡಿಕೆ ಬಾಳೆ ಮಾಡಿದ್ರೆ ಭಾರಿ ಉತ್ತಮ ಸರ್. ನಾವು ಈಗ ಒಂದು 4 ಎಕರೆ ಬಾಳೆ ಹಾಕಿನಿ ಸರ್. ಅದು ಅಂತರ ಹೆಂಗ್ ಕೊಟ್ಟಿನಪ್ಪ ಅಂದ್ರೆ 11 ಅಡಿ ಕೊಟ್ಟಿವಿ ಸರ್ ಅಂತರನ. ಅಂದ್ರೆ ಅಡಿಕೆ ತೋಟ ಇದು ಅಡಿಕೆ ಲೈನು 5.5 ಲೈನ್ ಮಾಡ್ಕೊಂಬಿಟ್ಟು ಜಿಗ್ಜಾಗ್ ಲೆಕ್ಕ ಆಧಾರದಾಗೆ ನಾವು ಅಡಿಕೆ ಗಿಡ ಕಟ್ಟಿವಿ ಮತ್ತು ಜಿಗ್ಜಾಗ್ ತರನೇ ಬಾಳೆನ ಇದು ನಾಟಿ ಮಾಡಿವಿ. ಈಗ ಅದು ಒಂದು 4 ಎಕರೆಗೆ 1,300 ಗಿಡ ಕುಂತಿದೆ ಸರ್. ಅಡಿಕೆ ಗಿಡ 2,800 ಗಿಡ ಕುಂತಿದೆ. ಈಗ ನಾವು ಅದಕ್ಕೆ ಬಾಳೆಗಿಲ್ಲನ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದ ಹಾಗೆ ಆಕಳ ಗಂಜಲದಿಂದಲೇ ನಾವು ಬಾಳೆ ಬೆಳಿತಿದ್ವಿ ಸರ್. ಎಲ್ಲರೂ ನೋಡಿದ್ರು ಭಾರಿ ಚೆನ್ನಾಗಿ ಬಂದಂತೆ ಅಂತಂದ್ರೆ ಸೈಲ್ವಾ. ಈಗ ಮೊನ್ನೆಯಿಂದ ಗೊನೆ ಸ್ಟಾರ್ಟ್ ಆಗ್ತೈತೆ. ನಾವು ಎಕ್ಸ್ಟ್ರಾಪಿಷನ್ ಮಾಡಿದ ಪ್ರಕಾರ ಅದು ಮಿನಿಮಮ್ ಒಂದು 40 ಕೆಜಿ ಬರಬಹುದು ಅಂತ ನನ್ನ ಆಸೆ ಇದೆ ಸರ್. ಬಾಳಿಗೆ ನಾವು ಮಾಡಿರೋದು ಮೇನ್ ಒಂದಡಿ ಗುಂಡಿ ಹೊಡಿಸಿದ್ವಿ. ಎಲ್ಲ ಮಿಷಿನಲ್ಲೇ ನಮ್ದೇ ಮಿಷಿನ್ ಇದೆ ಸರ್. ನಮ್ದೇ ಮಿಷಿನ್ನಲ್ಲಿ ಗುಂಡಿ ಹೊಡೆದ್ವಿ. ಒಂದು 3-4 ಕೆಜಿ ಕೋಳಿ ಗೊಬ್ಬರ ಹಾಕಿದ್ವಿ ಸರ್. ಅಲ್ಲ ಆಮೇಲೆ ಒಂದು 1/4 ಕೆಜಿ ಅಷ್ಟು ಬೇವಿನ ಹಿಂಡಿ ಹಾಕಿದ್ವಿ. ಅದಕ್ಕೆ G9 ಬಾಳೆ ಅಂಡಾಂಶ ತರಿಸ್ಬಿಟ್ಟು ಎಲ್ಲ ನಾಟಿ ಮಾಡಿದ್ವಿ ಸರ್. ಈಗ 7 ತಿಂಗಳಾಯ್ತು. ಈಗ 7 ತಿಂಗಳಾದ್ಮೇಲೆ ಈಗ ಗೊನೆ ಸ್ಟಾರ್ಟ್ ಆಗ್ತಾ ಇದೆ ಸರ್. ಮತ್ತೆ 3 ತಿಂಗಳಿಗೆ 1 ಟೈಮು 1/4 ಲೀಟರ್ ಗಂಜಲ ಹಾಕಿದ್ವಿ ಒಂದು ಅಡಿ ಬಿಟ್ಟು. ಆಮೇಲೆ ಇನ್ನು 6ನೇ ತಿಂಗಳಿಗೆ ಒಂದೊಂದು ಗಿಡಕ್ಕೆ ಬಾಳೆ ಗಿಡಕ್ಕೆ 1 ಲೀಟರ್ ಗಂಜಲ ಹಾಕಿದ್ವಿ ಸರ್. ಅದು ಬಿಟ್ಟು ನಾವು ಯಾವುದೇ ಥರನ ಅದಕ್ಕೆ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಸರ್. ಮತ್ತೆ ನಮ್ಮ ಅಡಿಕೆ ತೋಟಕ್ಕೆ ಸರ್ ನಾವು ಯಾವುದೇ ಥರನ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ನಾವು ಎಲ್ಲ ಗರಿ ಕಸ ಕಡ್ಡಿ ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಮತ್ತೆ ಕಳೆನಾಶಕನೂ ಅವಾಯ್ಡ್ ಮಾಡಿದ್ವಿ ಸರ್. ನಾವು ಕಳೆನಾಶಕ ಸ್ಪ್ರೇ ಮಾಡೋದು ಯಾವಾಗಪ್ಪ ಅಂದರೆ ಒಂದು ಟೈಮ್ ಅಡಿಕೆ ಎಳೆಯೋ ಟೈಮ್ಗೆ ಹುಲ್ಲು ಕಸ ಕಡ್ಡಿ ಇರುತ್ತೆ ಅಂತೇಳಿ ಒಂದ್ಸರಿ ಸ್ಪ್ರೇ ಮಾಡ್ಕೊಂತೀವಿ. ಇಲ್ಲಾಂದ್ರೆ ನಾವು ಸ್ಪ್ರೇ ಮಾಡೋದ ಸರ್. ಯಾವುದೇ ರಾಸಾಯನಿಕ ಗೊಬ್ಬರ ಬೆಳೆಸಿಲ್ಲ ನಾವು ತೋಟಕ್ಕೆ. ಬಾಳೆ ಅಂದ್ರೆ ನೀವೇನು ಪುಟ್ ಬಾಳೆ, ಏಲಕ್ಕಿ ಬಾಳೆ ಅಂತ G9? G9 ಸರ್, ಪಚ್ಚ ಬಾಳೆ. ಸಾಕಷ್ಟು ಜನ ರೈತರು ಈ ಏಲಕ್ಕಿ ಬಾಳೆ ಪುಟ್ ಬಾಳೆ ಬೆಳೆದ್ರೆ ಲಾಭದಾಯಕ ಅಂತ ಹೇಳ್ತಾರೆ, ನೀವು ಪುಟ್ ಬಾಳೆ ಅದು ಒಳ್ಳೇದೇನೆ, ಇದು ರೇಟು ಚೆನ್ನಾಗಿರುತ್ತೆ ಸರ್. ಅದು ಏನಪ್ಪ ಅಂದ್ರೆ ಒಳ್ಳೆ ಗೊನೆ ಬರೋ ಟೈಮ್ಗೆ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಅದಕ್ಕೆ ನಾವು ಪ್ರತಿ ವರ್ಷನೂ ಪುಟ್ ಬಾಳೆನೇ ಹಾಕಿದ್ದು. ಹೋದ ವರ್ಷ 1.5 ಎಕರೆ ಹಾಕಿದ್ವಿ, ಒಳ್ಳೆ ಗೊನೆ ಸ್ಟಾರ್ಟ್ ಆಗ್ಬಿಡ್ತು, ರೋಗ ಬಂದ್ಬಿಟ್ಟು ಬಾಳೆ ಫೇಲ್ ಆಗ್ಬಿಡ್ತು. ಅದಕ್ಕೆ ಮಾಡಿದ್ರೆ ಈ ಸರಿ ಅದನ್ನ ಬೇಡ ಅಂತ ಹೇಳ್ಬಿಟ್ಟು G9 ಗಿಳಿದೆ. ನನಗೆ ಜೀನ್ ಏನು ಯಾವ್ದೇ ತರ ರೋಗ ಏನು ಇದು ಹೊಟ್ಟೆಕಾಗಿಲ್ಲ. ನಾವು ಯಾವ್ದೇ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ನಾವು ನಾವೆಲ್ಲ ಪೂರ್ತಿ ಆರ್ಗ್ಯಾನಿಕ್ ನಾಗೆ ಬೆಳಿಬೇಕಂತೇಳಿ ಈಗ ಆ ಸಾಲೆಲ್ಲಿ ಹೋಗ್ತಾ ಇದೀವಿ ಸರ್. ನಾವೀಗ ಈಗ ಬಾಳೆ ಎಲ್ಲ ನಾಟಿ ಮಾಡೋದು ಅದಕ್ಕೆಲ್ಲ ಯಾವ ರೀತಿ ನಿರ್ವಹಣೆ ಮಾಡೋದು ಹೇಳಿದ್ರೆ ಬಾಳೆಗೆ ಮುಖ್ಯವಾಗಿ ಏನೇನು ರೋಗ ಬರುತ್ತೆ? ಸರ್ ಬಾಳೆಗೆ ಮೇನು ಇದು ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ ಸರ್. ಎಲೆ ಚುಕ್ಕಿ ರೋಗ ಬಂದ್ರೆ ಬೆಂಕಿ ರೋಗ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಅದು ಬೆಂಕಿ ರೋಗ ಏನಾರ ಬಂತು ಅಂದ್ರೆ ಬಾಳೆ ಎಲ್ಲ ಫುಲ್ ಅದು ಗೊನೆ ಹೊಡೆಯೋ ಟೈಮ್ಗೆ ಬರುತ್ತೆ ಸರ್. ಅದು ಬೇರೆ ಟೈಮಾಗ ಏನು ಬರಲ್ಲ, ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಆರು ತಿಂಗಳು ಆರೂವರೆ ಏಳು ತಿಂಗಳ ತನಕ ಭಾರಿ ಚೆನ್ನಾಗಿರುತ್ತೆ. ಏಳನೇ ತಿಂಗಳು ಗೊನೆ ಒಳ್ಳೆ ಸ್ಟಾರ್ಟ್, ಏಳು ಎಂಟನೇ ತಿಂಗಳಿಗೆ ಗೊನೆ ಸ್ಟಾರ್ಟ್ ಆಗುತ್ತೆ. ಅವಾಗ ರೋಗ ಸ್ಟಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಸರ್. ಎಷ್ಟೋ ರೈತರು ನಮ್ಮ ಇಲ್ಲೇ ಈ ಚಿತ್ರದುರ್ಗ ಬರೋ ರೋಡ್ನಲ್ಲೇ ಒಂದು ಬಾಳೆ ತೋಟಕ್ಕೆ ಎಂಥ ರೋಗ ಎಷ್ಟು ಚೆನ್ನಾಗಿತ್ತು ಸರ್. ಅದು ಈ ಒಂದು ತಿಂಗಳಿಗೆ ಏನು ಔಷಧಿ ಸ್ಪ್ರೇ ಮಾಡಿಬಿಡೋದ್ರೆ ಎಲ್ಲ ಅಷ್ಟು ಇಡೀ ಎಂಟೇರ್ ಬಾಳೆ ಒಣಗೋಗ್ಬಿಡುತ್ತೆ. ನನಗೆ ಒಂಥರ ಆಶ್ಚರ್ಯ ಸರ್, ಎಂಥ ನಮ್ಮ ರೈತರ ಕಷ್ಟ ಅಂತ ನಂಗಾಯ್ತು ಸರ್. ಆದಷ್ಟು ನಮ್ಮ ರೈತರು ಕ್ರಿಮಿನಾಶಕಗಳು ಅಮಿಕಿಂದ ಕೆಮಿಕಲ್ಲು, ಈಗ ನಮ್ಮ ಇವರು ತೋಟಗಾರಿಕೆಲ್ಲರಿಗೆ ಅದು ಹೇಳ್ತಾರೆ ಆ ಔಷಧಿ ಸ್ಪ್ರೇ ಮಾಡ್ರಿ ಈ ಔಷಧಿ ಸ್ಪ್ರೇ ಮಾಡ್ರಿ ಅಂತೇಳಿ. ಆದಷ್ಟು ನಾವು ಆರ್ಗ್ಯಾನಿಕ್ನ ಹೋದ್ರೆ ಯಾವುದೇ ರೋಗ ಅವಾಯ್ಡ್ ಮಾಡಬಹುದು. ಮೇನು ಒಬ್ಬ ಮನುಷ್ಯ ಒಂದು ತೋಟ ಮಾಡಿದಾನಂದ್ರೆ ಒಂದು ಹಸು ಕಟ್ಟಿಗೆಂದ್ರೆ ನನಗೆ ನಾನು ಹೇಳೋ ಪ್ರಕಾರ ನನಗೆ ಅನುಭವ ಪ್ರಕಾರ ಒಂದು ಹಸು ಕಟ್ಟಿಗೆಂದ್ರೆ 2 ಎಕರೆ ತೋಟನ ಮೇಂಟೈನ್ ಮಾಡಬಹುದು. ಯಾವುದೇ ತರ ಕೆಮಿಕಲ್ ಇಲ್ಲದಂಗೆ ಹಾಕ್ಬಿಟ್ಟು ತೋಟ ಚೆನ್ನಾಗಿ ನಿರ್ವಹಣೆ ಮಾಡಬಹುದು, ಅತಿ ಹೆಚ್ಚು ನೀರು ಬಳಸ್ದಂಗೆ. ಇನ್ನೊಂದು ಎಲ್ಲಾ ರೈತರು ಹೇಳಬೇಕಂದ್ರೆ ಈ ವರ್ಷ ನೀರು ಜಾಸ್ತಿ ಐತೆ ಅಂತೇಳಿ ಯಾರು ಸಹ ನೀರನ್ನು ಆಯ್ ನೀರು ಬಿಡಬೇಡ್ರಿ. ಎಲ್ಲರೂ ಡ್ರಿಪ್ ಮುಖಾಂತರ ನೀರ ಲಿಮಿಟೇಷನ್ ಬಿಡ್ರಿ. ಅತಿ ಹೆಚ್ಚು ನೀರು ಕರೆಂಟ್ ಐತಪ್ಪ ಅಂತ ಹೇಳಿ ಎಲ್ಲ ಸಮಯ ನೀರು ಅದೇ ಹೆಂಗ್ ಬಿಡಬೇಡ್ರಿ. ನೀರನ್ನು ಎಷ್ಟು ಭೂಮಿ ಕುಡಿತ ಅಷ್ಟಕ್ಕೆ ಮಾತ್ರ ಬಿಡ್ರಿ. ಅತಿ ಹೆಚ್ಚು ನೀರು ಬಿಟ್ಟು ಅರಿ ಹೆಂಗ್ ಮಾಡಿ ಎಲ್ಲ ನಿಮ್ಮ ಗೊಬ್ಬರ ಅಂಶನೆಲ್ಲ ಕಳಿಬೇಡ್ರಿ. ಆದಷ್ಟು ನೀರನ್ನು ಅವಾಯ್ಡ್ ಮಾಡಿಬಿಟ್ಟು ಕಡಿಮೆ ಗೊಬ್ಬರ ಹಾಕಿ ಬಳಸ್ರಿ. ಹಂಗಾದ್ರೆ ತೋಟನು ಚೆನ್ನಾಗಿರುತ್ತೆ, ಮುಂದೆ ಲೈಫು ಚೆನ್ನಾಗಿರುತ್ತೆ. ಅಡಿಕೆ ತೋಟನು ಹೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಡ್ರಿ ಅಂತ ಹೇಳ್ತೀರಾ. ಈ ಸಾಕಷ್ಟು ಜನ ರೈತರು ಈ ಸಾವಯವ ಕೃಷಿ ಮಾಡಿದ್ರೆ ಹೆಚ್ಚು ಇಳುವರಿ ಬರಲ್ಲ ಅನ್ನೋ ಒಂದು ಮನೋಭಾವನೆ ಇದೆ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ ಸರ್, ಅದು ನಮ್ಮ ರೈತರ ತಪ್ಪು ಕಲ್ಪನೆ. ಯಾಕಪ್ಪ ಅಂದ್ರೆ ನಮ್ಮ ರೈತ ಏನಾಗ್ಬಿಡುತ್ತಪ್ಪ ಅಂದ್ರೆ ಈಗ ಅಡಿಕೆ ರೇಟ್ ಬಂದ್ಬಿಡುತ್ತೆ ಸರ್. ಅಡಿಕೆ ರೇಟ್ ಬಂದ್ರಿಂದ ನಮ್ಮ ರೈತರು ಅತಿ ಹೆಚ್ಚು ಇಳುವರಿ ಹೋಗ್ತಾ ಇದಾರೆ ಸರ್. ಈಗ ಅತಿ ಹೆಚ್ಚು ಇಳುವರಿ ಬರಲ್ಲ, ಅತಿ ಹೆಚ್ಚು ನಾವು ಊಟ ಮಾಡೋದಷ್ಟು ಕೆಲಸ ಮಾಡಬಹುದು. ಅತಿ ಹೆಚ್ಚು ಊಟ ಮಾಡಿದ್ರೆ ಏನಾಗ್ತದೆ, ನಾವು ಕೆಲಸ ಮಾಡೋಕ್ಕೆಲ್ಲ ಕುಂತ್ಕೊಂಡ್ಬಿಡ್ತೀವಿ. ಅದೇ ತರ ಸರ್ ಇದು ಅದು ಅಷ್ಟೇ, ಗಿಡನೂ ಅಷ್ಟೇ. ಎಷ್ಟು ಗೊಬ್ಬರ ಬೇಕು ಅಷ್ಟು ಕೊಟ್ಟರು ಮಾತ್ರ ಅದು ಪೌಷ್ಟಿಕಾಂಶವಾಗಿ ಉತ್ಕೃಷ್ಟವಾಗಿ ಬೆಳೆದಿದೆ ಗಿಡ. ನಾವು ಅತಿ ಹೆಚ್ಚು ಗೊಬ್ಬರ ಎಲ್ಲ ಕೊಟ್ಟಾಗ ಏನಾಗ್ತದೆ, ಗಿಡನು ಕುಂತ್ಕಂತ ಹೋಗ್ತದೆ ಸರ್. ಅದು ನಮ್ಮ ರೈತರು ನೋಡಬಹುದು, ಅಡಿಕೆ ತೋಟಗಳಿಗೆ ಈಗ ಏನ್ ಮಾಡ್ತಾರೆ, ಅಡಿಕೆ ರೇಟ್ ಆದಾಗಿಂದ ಹಿಡಿದು ಗೌರ್ಮೆಂಟ್ ಗೊಬ್ಬರ ಕೊಡ್ತಾರೆ, ಈ ಕಡೆ ಕೋಳಿ ಗೊಬ್ಬರ ಹಾಕ್ತಾರೆ, ಒಂದು ಮೂರು ತಿಂಗಳಿಗೆ ಆಮೇಕಿಂದ ಇಂಥದ್ದು ಕುರಿ ಗೊಬ್ಬರ ಅಂತ ಹಾಕ್ತಾರೆ, ಆಮೇಲೆ ದನಿ ಗೊಬ್ಬರ ಅಂತ ಹಾಕ್ತಾರೆ. ಅದೆಲ್ಲ ನನ್ನ ಅನುಭವ ಪ್ರಕಾರ ಅದೆಲ್ಲ ಅಲ್ಲ ಸರ್. ವರ್ಷಕ್ಕೆ ಒಂದು ಟೈಮು ಒಂದು ಮಿನಿಮಮ್ 8-10 kg ಯಾವ್ದು ಒಂದು ಗೊಬ್ಬರ ಕೊಟ್ಟರೆ ಸಾಕು ಸರ್. ಅಂದ್ರೆ ಗೌರ್ಮೆಂಟ್ ಗೊಬ್ಬರ 10 kg ಅಲ್ಲ, ಗೌರ್ಮೆಂಟ್ ಗೊಬ್ಬರ ನನ್ನ ತಿಳಿದ ಮಟ್ಟಿಗೆ ಕೊಡೋದೇ ಅಲ್ಲ ಸರ್. ನಮ್ಮ ಭೂಮಿಗೆ, ನಮ್ಮ ಒಳನಾಡು ಏನು ನಮ್ಮ ಸುತ್ತಮುತ್ತ ಏನಿದಾವ ಅಲ್ಲಿ ಗೌರ್ಮೆಂಟ್ ಗೊಬ್ಬರ ಬಳಸಂತ ಅವಶ್ಯಕತೆ ಇಲ್ಲ. ನಮ್ಮ ಒಳ್ಳೆ ಭೂಮಿಗಳು, ಆದಷ್ಟು ನಮ್ಮ ರೈತರು ಅರ್ತ್ಕೊಂಡು ಇನ್ನೊಂದು ಕಸ ಕಡ್ಡಿ ಅಲ್ಲೇ ಎಲ್ಲಿ ಬೀಳುತ್ತೆ ಅಲ್ಲೇ ಮಲ್ಚಿಂಗ್ ಮಾಡಿದ್ರೆ ನಮ್ಮ ರೈತರಿಗೆ ಎಲ್ಲ ಅನುಕೂಲ ಆಗುತ್ತೆ. ಮತ್ತೆ ಇದು ಖರ್ಚು ಮಾಡೋದ್ರಲ್ಲಿ 50% ಉಳಿಸ್ಬೋದು ಸರ್. ಅಲ್ಲೇ ನಮ್ಮ ತೋಟದಲ್ಲಿ ಬೀಳುವಂತ ಕಸ ಕಡ್ಡಿ ಎಲ್ಲ ಅಲ್ಲೇ ಮಲ್ಚಿಂಗ್ ಮಾಡಿದ್ರೆ ಗೊಬ್ಬರನೂ ಕಮ್ಮಿ ಆಗುತ್ತೆ, ನೀರು ಕಮ್ಮಿ ಕೇಳುತ್ತೆ, ಎರೆಹುಳ ಜಾಸ್ತಿ ಆಗುತ್ತೆ. ಹಂಗಾಗಿ ಇಳುವರಿನೂ ಚೆನ್ನಾಗಿ ಬರುತ್ತೆ. ಮಿನಿಮಮ್ ಸರ್ ನಮ್ಮ ಕಡೆ ಇಷ್ಟೇ ಮಾಡಿದ್ರು ಮಿನಿಮಮ್ 9-10 quintal ಅಡಿಕೆ ಅಂತ ಖಂಡಿತ ಬೆಳಿತೀವಿ ನಾವು. ಈಗ ಬಾಳೆ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳಿತಾ ಇದ್ರ ಅಥವಾ ಮುಖ್ಯ ಬೆಳೆಯಾಗಿ ಬಾಳೆ ಬೆಳಿತಾ ಇದ್ರ? ಸರ್ ಅಂತರ ಬೆಳೆಯಾಗಿ ಬೆಳಿತೀವಿ ಸರ್. ಅಂತರ ಬೆಳೆ ಅಂತರ ಬೆಳೆಯಾಗಿ ನಾವು ಬಾಳೆ ಬೆಳಿತೀವಿ ಸರ್. ಪ್ರತಿ ವರ್ಷನೂ ಬಾಳೆ ಹಾಕ್ತೀವಿ ಸರ್. ಈ ಬಾಳೆ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ? ಸರ್ 12 ಬೇಕೇ ಬೇಕು ಕಂಪಲ್ಸರಿ. ಹಾಕಿ 12 ಈಗ ಮೇನು ನಮಗೆ ಒಳ್ಳೆ ಬಾಳೆ ರೇಟ್ ಸಿಗ್ಬೇಕಪ್ಪ ಅಂದ್ರೆ ಯಾವತ್ತಾಗ್ಲಿ ಜುಲೈ ತಪ್ಪಿದ್ರೆ ಆಗಸ್ಟ್ ತಿಂಗಳಲ್ಲಿ ಬಾಳೆ ನಾಟಿ ಮಾಡಬೇಕು. ಬಾಳೆ ನಾಟಿ ಮಾಡಿದ್ರೆ ದೀಪಾವಳಿ ದಸರಾ ಹಬ್ಬಕ್ಕೆ ಬರುತ್ತೆ, ಅವಾಗ ಒಳ್ಳೆ ರೇಟ್ ಸಿಗ್ತದೆ ಬಾಳೆ. ಯಾಕಪ್ಪ ನಮ್ಮ ರೈತರು ಆ ಟೈಮ್ ಯಾಕೆ ಮಾಡೋದಪ್ಪ ಅಂದ್ರೆ ಮುಂಗಾರಿಯಲ್ಲಿ ಗಾಳಿ ಜಾಸ್ತಿ ಇರುತ್ತೆ ಸರ್, ಅವಾಗ ಒಳ್ಳೆ ಗೊನೆ ಬಡಿಯೋ ಸ್ಟೇಜು, ಹಂಗಾಗಿ ಮುರಿದೋಗ್ಬಿಡ್ತಾವ ಅಂತೇಳಿ ನಮ್ಮ ರೈತರು ಏನ್ ಮಾಡ್ತಾರೆ ಬೇಸಿಗೆ ಕಾಲಕ್ಕೆ ಹಾಕ್ಬಿಡ್ತಾರೆ. ಈಗ ಜನವರಿ ಫೆಬ್ರವರಿಗೆ ಹಾಕ್ಬಿಡ್ತಾರೆ, ಅದು ಒಳ್ಳೆ ಇದಕ್ಕೊಂಡ್ಬಿಡುತ್ತೆ ಸರ್. ಇದು ಒಳ್ಳೆ ಬೇಸಿಗೆ ಮತ್ತೆ ಬರುತ್ತೆ ನೆಕ್ಸ್ಟ್, ಅವಾಗ ರೇಟ್ ಯಾವ್ದೇ ಕಾರಣಕ್ಕೂ ಇರಲ್ಲ. ಟೋಟಲ್ ಬಾಳೆ ಆ ದಿನದಲ್ಲಿ ರೇಟ್ ಇರೋ ಚಾನ್ಸ್ ಇರಲ್ಲ. ಹಂಗಾಗಿ ನಮ್ಮ ರೈತರು ಅಲ್ಲೇ ಫೇಲ್ ಆಗುತ್ತೆ ಪೂರ್ತಿ ಸರ್. ಬಾಳೆ ಒಳಗೆ ಎಲ್ಲಿ ಫೇಲ್ ಆಗ್ತಾರಪ್ಪ ಅಂದ್ರೆ ರೇಟ್ ಎಲ್ಲ ಫೇಲ್ ಆಗುತ್ತೆ. ಬೆಳೆ ಬೆಳಿತಾರೆ ಸರ್, ಬೆಳೆ ಮಾತ್ರ ಎಲ್ಲ ಅದು ಭಾರಿ ಚೆನ್ನಾಗಿ ಬರುತ್ತೆ ಸರ್ ಬೆಳೆ. ಆದ್ರೂ ನಮ್ಮ ರೈತರು ರೇಟ್ ನಲ್ಲಿ ಫೇಲ್ ಆಗ್ಬಿಡ್ತೀವಿ ಸರ್. ಈಗ ಜೂನ್ ಜುಲೈ ತಿಂಗಳಿಗೆ ಬಾಳೆ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತಂದ್ರಿ, ಆಗ ಮಳೆ ಮತ್ತು ಗಾಳಿ ಜಾಸ್ತಿ ಇರುತ್ತೆ ಹಂಗಾಗ್ಬಿಟ್ಟು ಅದನ್ನ ಕಾಪಾಡೋದ್ ಕಷ್ಟ ಅಂದ್ರೆ, ಆ ತರ ಒಂದು ಕಾಪಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ ಸುತ್ತ ಒಂದು ಜೀವನದಲ್ಲಿ ಮಾಡೋದು? ಅದಕ್ಕೆ ನಮ್ಮ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಜಮೀನಿನ ಸುತ್ತಲ್ವ ಆದಷ್ಟು ಮಟ್ಟಿಗೆ ತೆಂಗು ಬೆಳೆಸಬಹುದು, ಇಲ್ಲದ್ರೆ ಸೆಡೆ ಕಡ್ಡಿ ಅಂತ ಬರುತ್ತೆ ಸರ್. ಅದು ಸುತ್ತ ಒಂದು 1.5 ಎಲ್ಲ ಫೀಟ್ ನಲ್ಲಿ ಬೀಜ ಉರಿಬಿಟ್ಟು ನಾವು ಬಾಳೆ ಹಾಕೋದಕ್ಕಿನ 2 ಮೊದಲೇ ಅಡ್ವಾನ್ಸ್ ಮಾಡ್ಬೇಕು ಅದನ್ನ. ಅವಾಗ ಬಾಳೆ ಬರೋ ಅಷ್ಟೊತ್ತಿಗೆ ಅದು ಹೆಚ್ಚು ಕಮ್ಮಿ 8-10 ಹೋಗುತ್ತೆ ಸರ್. ಅಲ್ಲಿ ಅವಾಗ ಗಾಳಿ ಸ್ವಲ್ಪ ಅವಾಯ್ಡ್ ಮಾಡಬಹುದು, ಬಾಳೆನೂ ಅವಾಯ್ಡ್ ಮಾಡೋದು. ಆಮೇಲೆ ಪ್ರತಿ ಗಿಡಕ್ಕೂ ಗೂಟ್ಗಳನ್ನ ರೆಡಿ ಮಾಡ್ಕೊಂಬ ಸರ್. ಈಗ ಮೇನ್ ಏನಪ್ಪ ಅಂದ್ರೆ ಈಗ ಚೆನ್ನಾಗಿರುತ್ತೆ ಸರ್. ಈಗ ಅಡಿಕೆ ಮಧ್ಯದಲ್ಲಿ ಬಾಳೆ ಹಾಕಿದ್ರೆ ಬಾಳೆ ಕಟಾವಾದ ನಂತರ ಅದರಲ್ಲಿ ಈ ಗಿಡನ ತೆಗೆಯೋದು ತುಂಬಾ ಕಷ್ಟ ಅಂತ ಕೆಲವು ರೈತರು ಹೇಳ್ತಾರೆ ಸರ್. ಅದು ಬಾರಿ ಈಸಿ ಮೆಥಡ್ ಐತೆ. ನಮ್ ರೈತರಿಗೆ ಹೇಳ್ಬೇಕಪ್ಪ ಅಂದ್ರೆ ನಾವು ಕೆಮಿಕಲ್ ಬಳಸಿಲ್ಲ ಅಂತಲ್ಲ, ನಮ್ಮ ರೈತರು ಬಾರಿ ಕೂಲಿ ಕೊಡಕ್ಕೆ ಎತ್ತಿದ್ಕೇನೆ, ಅದೇನ್ ಆಗ್ತಾ ಸ್ವಲ್ಪ ಯೋಚನೆ ಮಾಡ ಸಿಕ್ತಿಲ್ಲ ನಮ್ ಕೆಲವೊಬ್ರು ರೈತರು ಎಲ್ಲ ಅಂತ ಹೇಳಕ್ ಬರಲ್ಲ. ಬಾಳೆ ತೆಗೆದು ಬಾರಿ ಈಸಿ ಮೆಥಡ್ ಸರ್. ಅದು ಬಾಳೆ ಹೆಂಗಪ್ಪ ಅಂದ್ರೆ ನಮ್ದು ಎಲ್ಲ ಬಾಳೆ ಪ್ರೋಗ್ರಾಮ್ ಮುಗಿತಾ, ಎಲ್ಲ ಬಾಳೆಯನ್ನ ಕಳೆದ್ಬಿಟ್ಟು ನಮ್ಮ ತೋಟದಲ್ಲಿ ಅಲ್ಲೇ ಹಳ್ಳಿಬಿಡೋದು. ಎಲ್ಲೂ ಹೊರಗೆ ನಮ್ಮ ರೈತ ಸಾಕಷ್ಟು ಜನ ಏನು ಕಸ ಬೀಳಂಗಿಲ್ಲ, ಮನೆಗಿನ ಕ್ಲೀನ್ ಇಟ್ಟಿರ್ತ ತೋಟನ. ಅದು ದೊಡ್ಡ ತಪ್ಪು. ನಮ್ಮ ರೈತರು ಮಾಡೋ ದೊಡ್ಡ ತಪ್ಪು ಅಂದ್ರೆ ಅದನ್ನೇ. ಯಾವತ್ತೂ ನಮ್ಮ ತೋಟ ಎಷ್ಟು ಭೂಮಿ ಹಸಿರಿರ್ತದೋ ಅಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ, ಯಾವುದೇ ತರ ರೋಗಗಳು ಅಟ್ಯಾಕ್ ಆಗಲ್ಲ. ಮೇನ್ ಏನಪ್ಪ ಅಂದ್ರೆ ಬಾಳೆ ತೆಗೆಯ ವಿಷಯದಾಗೆ ಕಟುವೆಲ್ಲ ಮುಗಿದ್ಮೇಲೆ ಬಾಳೆನೆಲ್ಲ ಗಿಡ ಕಡ್ದ್ಬಿಟ್ಟು ಎಲ್ಲ ಅಲ್ಲೇ ಕಡ್ದು ಮಲ್ಚಿಂಗ್ ಮಾಡ್ಬಿಡ್ಬೇಕು. ಅದಕ್ಕೆ ಮೇನ್ ಏನಪ್ಪ ಅಂದ್ರೆ ಒಂದು ಕೆಮಿಕಲ್ ಈಸ್. ನಾವು ಮಾಮೂಲಿ ಎಲ್ಲ ಈಗ ತೋಟಕ್ಕೆ ಕಳೆನಾಶಕ ಅಂತೇಳಿ ಹೊಡಿತಾರೆ ಸರ್, ರೌಂಡ್ ಅಪ್ ಈ ಕಡೆ 240 ಅಂತ ಹೊಡಿತಾರೆ. ಅದಕ್ಕೆ ಎಲ್ಲ ಬಾಳೆ ಕಟಾವು ಮಾಡಿದ ಮೇಲೆ ಕೇವಲ 240 ಔಷಧಿನ ಕಡ್ದು 15 ದಿನ ಆದ್ಮೇಲೆ ಅವ್ನು ಸ್ವಲ್ಪ ಗರಿ ಬರುತ್ತೆ. ಅದಕ್ಕೆ ಒಂದ್ಸರಿ ಸ್ಪ್ರೇ ಮಾಡಿದ್ರೆ, ಒಂದೆರಡು ಸರಿ ಸ್ಪ್ರೇ ಮಾಡಿದ್ರೆ ಬಾಳೆ ಕಂದು ಸಮೇತ ಗಡ್ಡೆ ಸಮೇತ ಅಲ್ಲೇ ಕೊಳ್ತೋಗುತ್ತೆ. ಏನು ತೆಗೆದ ಕೈಲಿ ಸರ್ ಭೂಮಿ ವಿಷಯುಕ್ತವಾಗಿ ಮುಂದೆ ಅದು ಲೈಟ್ ಆಗಿ ಒಂದು ಎಕರೆಗೆ ಒಂದ್ ಅರ್ಧ ಕೆಜಿ ಸಾಕು ಸರ್. ಅದಕ್ಕೆ ಅತಿ ಹೆಚ್ಚು ಬೇಕಾಗಿಲ್ಲ. ನಮ್ ರೈತರು ಮಾಡ್ತಾರೆ ಇವತ್ತಿನ ದಿವಸ ಹೆಂಗ್ ಹೋಗ್ತಾ ಇದಾರಪ್ಪ ಅಂದ್ರೆ ಕಳೆನಾಶಕ ಸ್ಪ್ರೇ ಮಾಡೋದು ವರ್ಷಕ್ಕೆ 3-4 ಸರಿ ಸ್ಪ್ರೇ ಮಾಡ್ತಾರೆ ಸರ್. ಅದು ದೊಡ್ಡ ತಪ್ಪು. ಎರೆಹುಳೆಲ್ಲ ಸಹಿಸ್ತಿದ್ದಾರೆ. ಇಂದ 240 ಮಾತ್ರ ನನ್ನ ಅನುಭವ ಪ್ರಕಾರ 240 ಮಾತ್ರ ಅಡಿಕೆ ತೋಟದಲ್ಲಿ ಯಾರು ಸಹ ಸ್ಪ್ರೇ ಮಾಡಬೇಡ್ರಿ. ಅದರಿಂದಲೇ ಎರೆಹುಳು ಸಾಯೋದು ಮತ್ತು ಭೂಮಿನೂ ಹಾಳಾಗ್ತೈತೆ, ಅಡಿಕೆ ಗಿಡನೂ ಹಾಳಾಗ್ತೈತೆ. ಅದು ಭಾರಿ ಕೆಟ್ಟದ ಸೋಡಿಯಂ ಸಾಲ್ಟ್. ಅದಕ್ಕೋಸ್ಕರ ನೀವು ಬಳಸೋದ್ರೆ ರೌಂಡಪ್ ಬೇಕಾದ್ರೆ ಒಂದು ಬಳಸ್ರಿ, ಅಡಿಕೆ ತೋಟಕ್ಕೆ ಕಳೆನಾಶಕ್ಕೆ ರೌಂಡಪ್ ಒಂದು ಬಳಸ್ರಿ. ಅದರಲ್ಲೇ ನಿಧಾನಕ್ಕೆ 15-20 ದಿನದೊಳಗೆ ಎಲ್ಲ ಕಳೆನೂ ಸುತ್ತೋಗುತ್ತೆ. ಮತ್ತೆ ಆರಾಮಾಗಿ ಬ್ಯಾಸೆ ಹೊಡಿಬೋದು ಸರ್ ಬಾಂಡಿನ. ಈಗ ಬಾಳೆ ಎಲ್ಲಿ ಮಾರಾಟ ಮಾಡ್ತಾರೆ ಸರ್? ನಾವು ಎಲ್ಲ ಚಿತ್ರದುರ್ಗಕ್ಕೆ ತರ್ತೀವಿ ಸರ್. ಚಿತ್ರದುರ್ಗ ಮಾರ್ಕೆಟ್ ಐತೆ ಸರ್. ಯಾಕಿಂದ ನಾವು ಇಲ್ಲಿ ಅವರಿಗೆ ಹೇಳಿದ್ರೆ ಅವರೇ ಬಂದು ಅಲ್ಲಿ ತೋಟದಲ್ಲೇ ಕಟಾವು ಮಾಡಿ ತೂಕ ಮಾಡಿಬಿಟ್ಟು ತಗೊಂಡ್ತಾರೆ. ಮಾರ್ಕೆಟಿನ ಸಮಸ್ಯೆ ಇಲ್ಲ ಬಾಳೆ, ಟೋಟಲ್ ಬಾಳೆ ಮಾತ್ರ ಮಾರ್ಕೆಟ್ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? ನಾವು ಅಂತರ ಲಾಂಗ್ ಕೊಟ್ಟಿವಿ ಸರ್. ನಾವು 11-11 ಡಿಫ್ರೆನ್ಸ್ ಕೊಟ್ಟಿವಿ. ಒಂದು ಎಕರೆಗೆ 250-300 ಗಿಡ ಕುಂತದ ಸರ್ ಬಾಳೆ. ಅಲ್ಲಿ ಅಡಿಕೆ ಗಿಡ ಏನು 500-600 ಗಿಡ ಕುತ್ಕೊಂತೈತೆ, ಅರ್ಧ ಭಾಗ ಕುತ್ಕೊಂತೈತೆ. ನಾವು ಒಂದು ಲೈನ್ ಬಿಟ್ಟು ಟೈಮ್ ಮಾಡಿದ್ವಿ ಬಾಳೆನ, ಡಿಫ್ರೆನ್ಸ್ ಅಲ್ಲಿ 11 ಬರುತ್ತೆ ಸರ್. ಅಲ್ಲಿಗೆ ಒಂದು ಅವರೇಜ್ 250 ಗಿಡನ ಅಂದ್ಕೊಂಡೆ ಸರ್. ಟೋಟಲ್ 250 ಗಿಡ ಅಂದ್ರೆ ಒಂದು ಗೊನೆ ನಮ್ದು ಈಗ ಜೀನ್ ಏನು ಅವರೇಜ್ ಬಂದ್ರೆ 35-40 ಕೆಜಿ ಬರ್ಬೋದು ಸರ್. ಒಂದು ಗೊನೆ ಅಷ್ಟು ಕೆಜಿ ಬಂದ್ರೂ ಒಳ್ಳೆ ಇಳುವರಿ. ಒಳ್ಳೆ ಇಳುವರಿ ಸರ್. ನಮ್ಗೆ ಈಗೆಲ್ಲ ಜಿ9 10-12 ರೂಪಾಯಿ ಸರ್. 12 ರೂಪಾಯಿ ರೇಟ್ ಸಿಕ್ಕರು ನಮ್ಗೆ ಒಳ್ಳೆ ಇಳುವರಿ ಬಂತು ಸರ್. ಅಲ್ಲಿಗೆ 5 ರೂಪಾಯಿ ಒಂದು ಗೊನೆ ಆಯ್ತು ಸರ್. ಈಗ ಪುಟ್ಟ ಬಾಳೆನೂ ಅದು ಅಷ್ಟೇನೆ, ಅದು 30-40 ರೂಪಾಯಿ ಐತಿ. ಅದು ಅಷ್ಟು ಬಂದ್ರು ಅದೇ ಸಮ ಬರುತ್ತೆ. ಅಂದ್ರೆ ಅದಕ್ಕೆ ಖರ್ಚು ಜಾಸ್ತಿ, ಇದು ಖರ್ಚು ಕಮ್ಮಿ. ಖರ್ಚು ಕಡಿಮೆ ಜಿ9. ಈಗ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಸಿಕ್ಕರೆ ಬಾಳೆ ಲಾಸ್ ಆಗಲ್ಲ, ಏನ್ ರೇಟ್ ನಿಂದ ಒಳಗಡೆ ಬಂದ್ರೆ ಲಾಸ್ ಆಗುತ್ತೆ ಅಂತಾರೆ ಸರ್? ಬಾಳೆ ಮಿನಿಮಮ್ ಜಿ9 ಆದ್ರೆ 10 ರೂಪಾಯಿ ಸಿಕ್ಕರು ಸಾಕು ಸರ್. ನಮಗೆ ಕಮ್ಮಿ ರೇಟ್ ಅಂದ್ರೆ 10 ರೂಪಾಯಿ. ಈ ಪುಟ್ಟಬಾಳೆ ಮಿನಿಮಮ್ 25-30 ರೂಪಾಯಿ ಸಿಕ್ಕರು ಲಾಸ್ ಇಲ್ಲ ಸರ್. ನಾವು ಪುಟ್ಟಬಾಳೆ ಬೆಳೆದಿವಿ ಸರ್, 18-20 ಕೆಜಿ ತನಕ ಬೆಳೆದಿನಿ ಸರ್ ನಾನು. ಅಂದ್ರೆ ನಾವು ಯಾವುದೇ ತರ ಬಾಳೆಗೆ ಕೆಮಿಕಲ್ ಹಾಕಿಲ್ಲ ಸರ್. ಟೋಟಲ್ ಆಗಿ ಆರ್ಗ್ಯಾನಿಕ್ ನಿಗೆ ಬಾಳೆದ್ರೆ ಬಾಳೆನ. ಎಷ್ಟು ಖರ್ಚು ಬರುತ್ತೆ ಬಾಳೆ? ಬಾಳೆ ಸರ್ ನಮ್ ಮೇನ್. ಈಗ ನಾವು ನಮ್ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡೋದ್ರಿಂದ ನಮ್ದೇ ಮಿಷಿನ್ ಇರೋದ್ರಿಂದ ನಮ್ದು ಆದಷ್ಟು ಒಂದ್ ಗಿಡಕ್ಕೆ ಮಿಷಿನ್ ಗುಂಡಿ ಹೊಡೆಯಕ್ಕೆ 1 ರೂಪಾಯಿ ಖರ್ಚು ಬರ್ಬೋದು ಸರ್ ಪೆಟ್ರೋಲ್ ಇಂದ. ಆಮೇಲೆ ಒಂದು 3-4 ಕೆಜಿ ಕೋಳಿ ಗೊಬ್ಬರ ಹಾಕಿದ್ವಿ ಸರ್ ಗುಂಡಿಗೆ. ಅಲ್ಲಿಗೆ ಅವರೇಜ್ 10 ರೂಪಾಯಿ ಗೊಬ್ಬರ, ಒಂದು ಸಸಿಗೆ 11 ರೂಪಾಯಿ ಸರ್. ಇನ್ನು ನಾಟಿ ಎಲ್ಲ ನಾವೇ ಮಾಡಿವಿ ಸರ್. ಟೋಟಲ್ ಆಗಿ ಒಂದು 25 ರೂಪಾಯಿ ಖರ್ಚು ಮಾಡಿದ್ರು ಒಂದು ಗಿಡಕ್ಕೆ. ನಿರ್ವಹಣೆ ಪೂರ್ತಿ ಮುಗಿಯ ಗಿಡ ಬೆಳೆಸೋದಕ್ಕೆ ಕಟಾವು ಅಷ್ಟೊತ್ತಿಗೆ ಒಂದು ನಮ್ದೇನೀಗ ನಾವು ಯಾವ್ದೇ ಕೆಮಿಕಲ್ ಹಾಕಿಲ್ಲಲ್ಲ, ಹಂಗೆ ನಮ್ಮ ಮನೆಯಲ್ಲೇ ಸಿಗುವಂತ ಗಂಜಲನ್ನ ಉಪಯೋಗಿಸ್ಬಿಟ್ಟು ನಾವು ಬಳಸಿದ ನಮ್ಮ ತೋಟಕ್ಕೆ ನಾವು 25-30 ರೂಪಾಯಿ ಖರ್ಚು ಮಾಡಿರಬಹುದು ಸರ್. ಅಷ್ಟೇ. ಅವಾಗ ಒಂದು ಗೊನೆ ಮಾಡಿದಾಗ ಎಷ್ಟು? 400-450 ರೂಪಾಯಿ ಸಿಕ್ತದೆ ಸರ್. ಒಂದು ಗೊನೆಗೆ 450 ರೂಪಾಯಿ ಸಿಗ್ಬೋದು ಸರ್. ಎಲ್ಲ ಸೇರಿ ಒಂದು 100 ರೂಪಾಯಿ ಖರ್ಚು ಹೋದ್ರೆ 300-350 ರೂಪಾಯಿ ಒಂದು ಗೊನೆಯಿಂದ 300-350 ರೂಪಾಯಿ ನಮಗೆ ಆವರೇಜ್ ಎಕ್ಸ್ಪೆಕ್ಷನ್ ಸಿಕ್ತದೆ ಸರ್. ನಮಗೆ ನಮ್ಮ ಬಾಳೆ ಬೆಳೆದಂತ ಲಾಭ 300-350 ರೂಪಾಯಿ ಸಿಕ್ಕೇ ಸಿಗುತ್ತೆ ಸರ್. ಯಾವತ್ತು ಲಾಸ್ ಆಗಿಲ್ಲ ಬಾಳೆ ಬೆಳೆ? ಇಲ್ಲ ಸರ್, ಬಾಳೆ ಇಂದು ಲಾಸ್ ಆಗಿಲ್ಲ. ಹತ್ತು ಈಗ ಒಂದು 5 ವರ್ಷದಿಂದ ಒಂದ್ಸರಿ ಪುಟ್ಟ ಬಾಳೆ ಬೆಳೆದ್ಬಿಟ್ಟು ಲಾಸ್ ಆಗಿದೆ. ಲಾಸ್ ಅಂದ್ರೆ ಪಾಪ ರೇಟ್ ಇತ್ತು ಸರ್, ಮಳೆ ಜಾಸ್ತಿ ಆಗ್ಬಿಟ್ಟು ಎಲ್ಲ ಉಲ್ಡ್ ಹೋಯ್ತು ಒಂದ್ಸರಿ. 17-18 ನಮ್ಗೆ ಸ್ವಲ್ಪ ಲಾಸ್ ಆಯ್ತು ಸರ್. ಅವಾಗ ಅವು 3 ಎಕರೆ ಬಾಳೆ ಇತ್ತು ಸರ್. ಅವಾಗ ಮಳೆ ಫುಲ್ ಹೋಗ್ಬಿಟ್ಟು ಅಡಿಕೆ ತೋಟ ಉಳಿಸಿದ್ವು ಅಷ್ಟೇ, ಬೆಳೆ ಎಲ್ಲ ಫೇಲ್ ಆದ್ವಿ. ಇವತ್ತಿನ ದಿವಸದಾಗ ಮತ್ತೆ ನಾವು ತೋಟ ಉಳಿಸಿದೀವಿ ಅಂತ ಶಕ್ತಿ ಇದೆ, ಒಳ್ಳೆ ಲಾಭ ಕಾಣ್ತಾ ಇದೀವಿ, ಮುಂದಿನ ತೋಟ ಮಾಡ್ಬೇಕಂತ ಹೊರಟಿದೀವಿ ಸರ್. ಈಗ ಅಡಿಕೆ ಮಧ್ಯದಲ್ಲಿ ಕೆಲವು ರೈತರು ಪಪ್ಪಾಯಿ ಹಾಕ್ತಾರೆ, ನೀವು ಬಾಳೆ ಹಾಕಿದ್ರೆ ಯಾವ್ದು ಲಾಭದಾಯಕ ಅನ್ಸುತ್ತೆ? ಪಪ್ಪಾಯಿ ಸರ್ ನಮ್ಮ ಭೂಮಿಯಲ್ಲಿ ಪಪ್ಪಾಯಿ ಫೇಲ್ ಆಗೋದೆ ಜಾಸ್ತಿ ಸರ್. ಯಾಕಪ್ಪ ಅಂದ್ರೆ ನಮ್ಮ ಭೂಮಿ ಎರೆ ಭೂಮಿ ಆಗೋದ್ರಿಂದ ಆಮೇಲೆ ಶೀತ ವಲಯ ಭೂಮಿ ನಮ್ಮವು, ಅತಿ ಹೆಚ್ಚು ನೀರು ಬಳಸಂಗಿಲ್ಲ. ನಮ್ಮ ರೈತರು ಏನ್ ಮಾಡ್ತಾರೆ, ಪಪ್ಪಾಯಿ ಹಾಕಿದ್ರೆ ಅಡಿಕೆ ಗಿಡಕ್ಕೆ ಬಿಟ್ಟಂಗೆ ಪಪ್ಪಾಯಿಗೂ ಬಿಟ್ಬಿಡ್ತಾರೆ. ಪಪ್ಪಾಯಿಗೆ ಹೆಚ್ಚು ಕಮ್ಮಿ ಒಂದು ಗಿಡದಿಂದ ಮುಕ್ಕರಡಿದ ದೂರಕ್ಕೆ ನೀರು ಬಿಡ್ಬೇಕ ಹೊರತು ಬುಡಕ್ ಬಿಡಂಗಿಲ್ಲ. ಹಂಗಾಗಿ ನಮ್ ಕಡೆ ಪಪ್ಪಾಯಿ ಫೇಲ್ ಆಗ್ಬಿಡುತ್ತೆ ಸರ್. ಹಂಗಾಗಿ ನಮ್ ಕಡೆ ಪಪ್ಪಾಯಿ ನಾವು ಹಾಕಕ್ಕೆ ಇಷ್ಟಪಡ್ತಿಲ್ಲ ಸರ್. ಅದನ್ನ ಒಟ್ಟಾರೆಯಾಗಿ ಅಡಿಕೆ ಜೊತೆಯಲ್ಲಿ ಅಂತರ ಬೆಳೆಯಾಗಿ ಬಹಳ ಲಾಭ ತಂದು ಕೊಟ್ಟಿದೆ ನಿಮ್ಗೆ. ಓ ಸರ್, ನನಗೆ ಖುಷಿ ಕೊಟ್ಟಿದೆ ಸರ್. ಈಗ ಚಿಕ್ಕ ಗಿಡ ಆದಾಗ ಒಂದು 3-4 ವರ್ಷ ಈ ಬಾಳೆ ಅಂತರ ಬೆಳೆಯಾಗಿ ಬೆಳಿಬಹುದು. ಈಗ ನಿಮ್ದೆಲ್ಲ ಫಸಲಿಗೆ ಬಂದ್ರಂತ ತೋಟ ಇದೆ 10-12 ವರ್ಷದ್ದು 15 ವರ್ಷದ್ದು ಅಂತ ಹೇಳಿದ್ರಿ. ಟೋಟಲ್ ಸರ್ ನಮ್ದು ಈಗ 60-70 ವರ್ಷದ ತೋಟ ಇದೆ ಸರ್. ನಮ್ದು ತೋಟ ಇದೆ, ತೋಟ ಇದೆ ಸರ್. ಈಗ ಅಂತ ದೊಡ್ಡ ಗಿಡ ಇದ್ರಂತ ತೋಟದಲ್ಲಿ ಕೆಲವು ರೈತರು ಕಾಳು ಮೆಣಸು ವಿಳ್ಯದೆಲೆ ಇಂತೆಲ್ಲ ಅಂತರ ಬೆಳೆಗಳು ಬೆಳೀತಾರೆ, ನೀವ್ ಏನಾದ್ರು ಬೆಳೆ? ನಾವು ವಿಳ್ಯದೆಲೆ ಹಾಕಿವಿ ಸರ್. ವಿಳ್ಯದೆಲೆನೂ ಒಂದು ಟೋಟಲ್ ಒಂದು 500 ಗುಣ ಇದೆ ಸರ್ ಅದ್ರಾಗೆ. ನಮ್ದು ಸ್ವಲ್ಪ ಭೂಮಿ ಒಳ್ಳೆ ತಾಕತ್ ಇರ ನಮ್ಮ ಎಲೆಗಳು ಖಾರ ಬರ್ತಾ ಇದೆ ಸರ್. ಅಂದ್ರೆ ಮಾರ್ಕೆಟ್ ನಲ್ಲಿ ನಮ್ ಸ್ವಲ್ಪ ಎಲೆ ಓಡ್ತಿಲ್ಲ. ನಾವೇ ಮಾಡಿದ್ವಿ, ಎಲೆ ಹಾಕ್ಬಿಟ್ಟಿವಿ ಅಂತೇಳಿ ತೆಗಿಬಾರ್ದು ಅಂತೇಳಿ ನಾವ್ ಹಂಗೆ ಬಿಟ್ಟಿದ್ವಿ. ಅದು ಎಲೆ ಕಸ ಕಡ್ಡಿ ಎಲ್ಲ ಬಿಟ್ಟು ಅಲ್ಲೇ ಮಲ್ಚಿಂಗ್ ಮಾಡ್ತಾ ಇದೀವಿ. ಆ ಜಾಗ ಎಲ್ಲಕ್ಕಿನ ಜಾಸ್ತಿ ಫಲವತ್ತತೆಗೆ ಅಡಿಕೆ ಬಿಡ್ತದೆ. ಎಲೆ ಬಳ್ಳಿ ಅಂತ ತೆಗ್ದಿಲ್ಲ, ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಕಸ ಕಡ್ಡಿ ಎಲ್ಲ ಎಲೆ ಬೀಳುತ್ತೆ, ಎಲ್ಲ ಕಡ್ಡಿ ಬೀಳುತ್ತೆ, ಬಡ್ಡಿ ಬಳ್ಳಿಸಾಗ ಬಳ್ಳಿ ಎಲ್ಲ ಹೋಗುತ್ತೆ, ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ ಸರ್ ಗೊಬ್ಬರನ. ಈಗ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೀತಾ ಇದ್ರಲ್ಲ, ನೀವೇ ಎಲ್ಲ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದ? ಈಗ ಕೆಲವು ರೈತರೆಲ್ಲ ಕೇಳಿ ಕೊಡ್ತೀವಪ್ಪ, ಕಾಂಟ್ರಾಕ್ಟ್ ಕೊಡ್ತೀವಿ, ತೋಟಕ್ಕೆ 1 ಲಕ್ಷ ರೂಪಾಯಿ ಅಂತ ಆತರ ಮಾಡ್ತಾರೆ? ಇಲ್ಲ ಸರ್, ನಮ್ದು ಟೋಟಲ್ ನಮ್ದೆಲ್ಲಾನು ನಮ್ದು ಎಲ್ಲ ಮಿಷಿನರಿ ಕೆಲಸನೇ. ನಮ್ದು ಅಡಿಕೆ ಸುಲಿ ಮಿಷಿನ್ ಇದೆ ಸರ್. ನಾವು ಈಗ ಮಿಷಿನ್ ಬಳಸೋದ್ರಿಂದ 15 ವರ್ಷದಿಂದ ನಾವು ಮಿಷಿನ್ ಬಳಸ್ತೀವಿ ಸರ್. ನಾವು ಸ್ಟಾರ್ಟಿಂಗ್ ಮಿಷಿನ್ ತಂದ್ರೆ ನಾವು ನಮ್ಮೂರಿಗೆ ಅಡಿಕೆ ಸುಲಿ ಮಿಷಿನ್, ಅಲ್ಲಿಂದಲೇ ಈಗ 3ನೇ ಮಿಷಿನ್ ರನ್ನಿಂಗ್ ಮಾಡಿದ್ವಿ ಸರ್. ಈಗ ನಾವು ಪ್ರತಿಯೊಂದು ನಾವು ಅಡಿಕೆ ಇದೆಲ್ಲ ಮಿಷಿನ್ನಲ್ಲೇ ಮಾಡ್ತೀವಿ ಸರ್. ನಾವು ಅಡಿಕೆ ಚೆನ್ನಾಗೇ ಬರುತ್ತೆ ಸರ್. ಎಲ್ಲ ಸಂಸ್ಕರಣೆ ಎಲ್ಲ ನೀವೇ ಮಾಡ್ತೀವಿ? ನಾವು ಸಂಸ್ಕರಣೆ ಎಲ್ಲ ಮಾಡಿಬಿಟ್ಟು ನಾವು ಯಾವ ನಮ್ಮ ಕಾಲಕ್ಕೆ ತಕ್ಕಂತೆ ನಾವು ಅಡಿಕೆ ಮಾರ್ಕೊಂತೀವಿ ಸರ್. ಫುಲ್ ಡ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ನಮ್ಮ ಕಾಲಕ್ಕೆ ತಕ್ಕಂತೆ ನಾವು ಅಡಿಕೆ ಮಾರ್ತೀವಿ ಸರ್. ಅಂದ್ರೆ ಈಗ ಈ ಕೇಣಿ ಕಾಂಟ್ರಾಕ್ಟ್ ಕೊಡೋದು ಈ ಮಧ್ಯವರ್ತಿಗಳು ಲಾಭ ಅಂತೀರಾ? ಹೌದು ಸರ್, ಹೌದು. ಲಾಭ ಇಲ್ಲದಲ್ಲಿ ಯಾರು ಮಾಡೋಕ್ಕಾಗಲ್ಲ ಸರ್. ಇವತ್ತು ಮಿನಿಮಮ್ ಈಗ 1 ಕ್ವಿಂಟಲ್ಗೆ ಈಗ 50,000 ರೂಪಾಯಿ ಆಯ್ತಂದ್ರೆ ಈಗ ಅವರು ಎಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗಕ್ಕೆ ಮಿನಿಮಮ್ ಅವ್ರಿಗೂ 3-4 ಸಾವಿರ ರೂಪಾಯಿ ಖರ್ಚು ಬಂದೇ ಬರುತ್ತೆ. ಅಡಿಕೆ ಎಳೆದಿಂದ ಹಿಡಿದು ಅಡಿಕೆ ಆರಿಸ್ಕೊಂಡು ಹೋಗಿ ಮತ್ತೆ ಸುಲಿಸಿ ಬೇಯಿಸಿ ಒಣಗಿಸಿ ಮತ್ತೆ ಅವ್ರಿಗೆ ಕೊಡ್ಬೇಕಂದ್ರೆ ಅವ್ರಿಗೆ ಅಷ್ಟು ಖರ್ಚು ಬಂದೇ ಬರುತ್ತೆ ಸರ್. ಮಿನಿಮಮ್ 2-3 ಸಾವಿರ ರೂಪಾಯಿ ಖರ್ಚು ಬಂದೇ ಬರುತ್ತೆ ಸರ್. ಅವ್ರಿಗೆ ಲಾಭದಾಯಕ ಇದೆ ಸರ್. ನಾವು ರೈತರು ಮಾಡಿ ಚೆನ್ನಾಗಿರುತ್ತೆ. ಪಾಪ ನಮ್ಮ ರೈತರು ಎಲ್ಲದೂ ಮಾಡೋಕ್ಕೆ ಅಪೇಕ್ಷೆ ಪಡಲ್ಲ. ಇವತ್ತು ತೋಟ ಜಾಸ್ತಿ ಮಾಡಿಬಿಡೋದಾರೆ, ನಿರ್ವಹಣೆ ಮಾಡೋದು ಕಷ್ಟ ಇದೆ. ಇದ್ರ ಮೇಯ್ನು ನಾನು ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಕೂಲಿಗಾರರು ಭಾರಿ ಕಷ್ಟ ಇದೆ ಸರ್. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆಗೆ ದುಡ್ಡು ತಗೋಬರೋ ಸರ್, ಲೇಬರ್ ತರಕಾಗ್ತಿಲ್ಲ ಸರ್. ನಮ್ಮ ರೈತರು ಆದಷ್ಟು ನಮ್ಗೆ ಎಷ್ಟು ಪ್ರಮಾಣದ ಬೇಕೋ ಅಷ್ಟು ಮಾಡೋದು ಸೂಕ್ತ ಸರ್. ನಾವೆಲ್ಲ ಹಾಕ್ಬಿಟ್ಟು ನಾವೆಲ್ಲ ಬೆಳೆ ಬೆಳಿತಂದ್ರೆ ಆಗಲ್ಲ, ಲೇಬರ್ ಸಿಗಲ್ಲ. ಆದಷ್ಟು ನಮ್ಮ ಕೈಲಿ ಎಷ್ಟು ಮಾಡುವಂತ ಕೆಲಸ ಸಾಧ್ಯ ಇತ್ತು ಅಷ್ಟು ಕೆಲಸ ಮಾಡೋದು ಸೂಕ್ತ ಅಂತ ನನ್ನ ಅನುಭವ ಪ್ರಕಾರ. ಈಗ ಅಡಿಕೆ ಎಲ್ಲ ಮಾರಾಟ ಮಾಡೋದಿಲ್ಲ ಮಾರುತ್ತೆ ಸರ್, ಅಲ್ಲಿ ಹಳ್ಳಿಗೆ ಬರ್ತಾರೆ ಸರ್. ನಾವು ಪಕ್ಕದಲ್ಲಿ ಬೀನ್ಸ್ ಹೋದ್ರೆ ಕೊಯ್ಬೋದು, ಕಡೆ ಸಿದ್ದಾಪುರ ಆಯ್ತು ಅಲ್ಲಿ ಒಯ್ಬೋದು. ಅಡಿಕೆ ಮಾರಕ್ಕೆ ಪ್ರಾಬ್ಲಮ್ ಇಲ್ಲ ಸರ್. ಸಾಕಷ್ಟು ಜನ ಇವತ್ತಿನ ದಿವಸ ಖರೀದಿದಾರರು ಭಾರಿ ಜನ ಇದೆ ಸರ್. ಬಂದ್ಬಿಟ್ಟು ತೂಕ ಮಾಡಿ ಅಲ್ಲೇ ದುಡ್ಡು ಕೊಟ್ಟು ಪೇಮೆಂಟ್ ಮಾಡೋಬಿಡ್ತು ಸರ್. ಏನು ಅಡಿಕೆ ಮಾರೋದಂತ ತಮೇ ಇಲ್ಲ ಸರ್, ಬೇರೆ ಬೆಳೆ ಹಂಗಲ್ಲ. ಅಡಿಕೆ ಮಾತ್ರ ಬಂಗಾರ ಇದ್ದಂಗೆ. ಇವತ್ತು ಬಂಗಾರ ಆಯ್ತಪ್ಪ ಅಂದ್ರೆ ಅಟ್ ಟೈಮ್ ಏನ್ ದುಡ್ಡು ತರಬಹುದು. ಅಡಿಕೆಗೆ ಏನು ಇದೇ ಇಲ್ಲ ಸರ್. ಅಡಿಕೆ ಮಾರ್ಕೆಟ್ ಮಾಡಕ್ಕಿಂತ ಭಾರಿ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಈಗೆಲ್ಲ ಏನ್ ರೇಟ್ ಇದೆ ಅಡಿಕೆ ಸರ್? ಈಗ ಮಿನಿಮಮ್ ಮೊನ್ನೆ 52,000 ಆಯ್ತು ಸರ್. ಈಗ ನಿನ್ನೆಯಿಂದ ಸ್ವಲ್ಪ ಒಂದು 500 ರೂಪಾಯಿ ಕಮ್ಮಿ ಇದು 49,500 ಆಯ್ತು ಸರ್ ಆಲ್ರೆಡಿ. ಈಗ ರೈತರಿಗೆ ಒಂದ್ ಮಿನಿಮಮ್ ರೇಟ್ ಅಂದ್ರೆ ಎಷ್ಟಿದ್ರೆ ಲಾಭದಾಯಕ ಅಡಿಕೆ ಅಂತ ಸರ್? ನನ್ನ ಅನುಭವ ಪ್ರಕಾರ ಹೇಳ್ಬೇಕಪ್ಪ ಅಂದ್ರೆ ಈಗ ಒಳ್ಳೆ ಮಳೆ ಬರ್ತೈತೆ, ಇದೇ ತರ ಮಳೆ ಬಂದು ರೈತರು ಆದಷ್ಟು ಕಮ್ಮಿ ಖರ್ಚಿನಾಗ ಅಡಿಕೆ ತರ ಬೆಳೆಕೊಳ್ರೆ ಕೊನೆಗೆ 20,000 ರೂಪಾಯಿ ಸಿಕ್ಕರು ಅಡಿಕೆ ಲಾಸ್ ಇಲ್ಲ ಸರ್. ನನ್ನ ಅನುಭವ ಪ್ರಕಾರ ಅಪ್ಪ ನಮ್ಮ ರೈತರು ಏನ ಅನ್ಕೊಬಹುದು, ಇವ್ರೆನ ಪಿಂಗ್ ಮಾತಾಡ್ತಾರ ಅನ್ಬೋದು. ಇವತ್ತು ಐತಲ್ಲ ಮಳೆ ಬಂದು ನೀರು ಚೆನ್ನಾಗಿದ್ರೆ ಅಡಿಕೆ 20,000 ರೂಪಾಯಿ ರೇಟ್ ಸಿಕ್ಕರು ಲಾಸ್ ಇಲ್ಲ. ಅದ್ರೊಳಗೆ ಬಂದ್ರೂ ಸ್ವಲ್ಪ ಇವತ್ತು ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ನಮಗೆ ಮೇಯ್ನ್ ಏನಪ್ಪ ಅಂದ್ರೆ ನೀರು. ಅಡಿಕೆಗೆ ನೀರೊಂದು ಇತ್ತು ಅಂದ್ರೆ ಅಡಿಕೆ ಯಾವ ಪ್ರದೇಶದಾಗೂ ಬೆಳಿಬಹುದು, ಅದು ಒಂಥರ ಕಾರ್ಜತಿ ಬೆಳೆ. ನಮ್ಮ ರೈತರು ಅದಕ್ಕೆ ಅತಿ ಹೆಚ್ಚು ಪೋಷಣೆ ಕೊಡೋದು ದೊಡ್ಡ ತಪ್ಪು ಸರ್. ಅದು ಅಡಿಕೆ ತೋಟಕ್ಕೆ ಮಾತ್ರ ಸಸಿ ನಾಟಿ ಮಾಡಿದ್ವಿ ಅಂದ್ರೆ ಡ್ರಿಪ್ ಮುಖಾಂತರ ಮಿನಿಮಮ್ 1-2-3 ಗಂಟೆ ಸ್ಟಾರ್ಟಿಂಗ್. ಮಳೆ ಬಂದ್ರೆ ಸರ್ ಟೋಟಲ್ ಆಗಿ ಜೂನ್ ಆಗಸ್ಟ್ ತಿಂಗಳ ಮಳೆ ಬಂದು ಸ್ಟಾರ್ಟ್ ಆಗ್ತಪ್ಪ ಅಂದ್ರೆ ರೈತರು ಆದಷ್ಟು ನೀರು ಅವಾಯ್ಡ್ ಮಾಡ್ರಿ. ತೋಟಗಳಿಗೆ ನೀರು ಜಾಸ್ತಿ ಕಟ್ಟದಷ್ಟು ನೆಲ ಎಟ್ಟೆ ಬಂದ್ಬಿಟ್ಟು ಪೋಷಕಾಂಶಗಳ ಸತ್ತು ಹೋಗಿ ಎರೆಹುಳು ಎಲ್ಲ ನೆಲ ಗಟ್ಟಿಯಾಗಿ ಎರೆಹುಳು ಸಾಯ್ತವೆ, ಪೋಷಕಾಂಶಗಳು ಹರಿದು ಹೋಗ್ತದೆ, ಆಮೇಲೆ ಭೂಮಿ ಗಟ್ಟಿ ಬಂದ್ಬಿಟ್ಟು ಗಿಡನೂ ಫೇಲ್ ಆಗ್ತಿರುತ್ತೆ. ಆದಷ್ಟು ನಮ್ಮ ರೈತರು ಕೇಳ್ಕೊಳ್ಳೋದೇನಂದ್ರೆ ನೀರ್ನ ಅವಾಯ್ಡ್ ಮಾಡ್ರಿ. ನವಂಬರ್ ಡಿಸೆಂಬರ್ ತಿಂಗಳಿಗೆ ಮಳೆ ಕ್ಲೋಸ್ ಆಗ್ತದೆ, ಡಿಸೆಂಬರ್ ಜನವರಿಯಿಂದಲೂ ಮಿಷಿನ್ ಸ್ಟಾರ್ಟ್ ಮಾಡಬಹುದು. ಅದು ಡ್ರಿಪ್ ಮುಖಾಂತರ ನೀರ್ ಹಾಯಿಸ್ರಿ. ಯಾಕಂದ್ರೆ ಇವತ್ತು ನೀರ್ ಇದಾವ ಅಂತೇಳಿ ಜಾಸ್ತಿ ಅರಿ ಬಿಡ್ಬೇಡ್ರಿ. ಲಿಮಿಟೇಷನ್ಗೆ ನೀರ್ ಕಟ್ರಿ, ಆದಷ್ಟು ಲಿಮಿಟೇಷನ್ ಗೊಬ್ಬರ ಹಾಕ್ರಿ, ಆದಷ್ಟು ಸಾವಯವ ಗೊಬ್ಬರಕ್ಕೆ ಒತ್ತು ಕೊಡೋದು ನನ್ನ ಅನಿಸಿಕೆ. ಈಗ ಸಾವಯವ ಕೃಷಿಗೆ ಒತ್ತು ಕೊಡಿ ಅಂತೀರ. ಈಗ ನೀವು ದೊಡ್ಡ ರೈತರು, 60 ಎಕರೆ ಜಮೀನಿಗೆ ಅಡಿಕೆ ತೋಟ ಇದೆ, ಅಲ್ಪಾವಧಿ ಬೆಳೆಗಳೆಲ್ಲ ಬೆಳೀತೀರ, ಈ ಗೊಬ್ಬರಕ್ಕೆ ಹೆಂಗ್ ಮಾಡ್ತೀರ? ಏನಾದ್ರು ಜಾನುವಾರು ಸಾಕಾಣಿಕೆ ಮಾಡಿದ್ರೆ? ಸರ್, ನಮ್ಮವು 6 ವರ್ಷ ಇದೆ ಸರ್. ನಮ್ಮ ಮಿನಿಮಮ್ ಒಂದು ದಿನಕ್ಕೆ 40-50 ಲೀಟರ್ ಗಂಜಲ ಸ್ಟೋರ್ ಆಗ್ತದೆ ಸರ್ ನಮ್ದು. ನಾವು ಒಂದು 500 ಲೀಟರ್ ಸ್ಟೋರೇಜ್ ಮಾಡ್ಕೊಂಡಿ ಸರ್. ನಾವೆಲ್ಲ ನಮ್ಮ ಗಂಜಲ್ನಲ್ಲಿ ಏನ್ ಬರುತ್ತಾ ಡ್ರಮ್ ಮಾಡಿದ್ವಿ ಸರ್, ಸ್ಟೋರೇಜ್ ಮಾಡ್ತೀವಿ. 500 ಲೀಟರ್ ಆದಟ್ಗೆನೆ ನಮ್ಮ ಟ್ಯಾಕ್ಟರ್ ಎಲ್ಲ ತಗೊಂಡೋಗ್ಬಿಟ್ಟು ತೋಟಗಳಿಗೆ ಎಲ್ಲ ಅಡಿಕೆ ಗಿಡಗಳಿಗೆಲ್ಲ ಮೊದಲು 1 ಲೀಟರ್ ಹಾಕ್ತಿದ್ವಿ ಸರ್. ಒಂದ್ ಸ್ಟೆಪ್ ಒಂದ್ ಲೇಯರ್ ಬರ್ತೀವಿ ಸರ್ ಸ್ಟಾರ್ಟಿಂಗ್ ಇಂದ. ಆಮೇಲೆ ನೆಕ್ಸ್ಟ್ ಮುಗಿದ್ಮೇಲೆ ಸೆಕೆಂಡ್ನೇ ಲೇಯರ್ ಹೋಗ್ತೀವಿ ಸರ್. ಅಂದ್ರೆ ನಾವು ಗೋತ ವೇಸ್ಟ್ ಮಾಡಲ್ಲ ಸರ್, ಗಿಡ ಬಿಟ್ಟು 1.5 ಅಡಿ ಸರ್. ಮತ್ತೆ ಇನ್ನೊಂದು, ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಗೊಬ್ಬರ ತರಿಸ್ತಾರೆ ದುಬಾರಿ ದುಡ್ಡಿಗೆ, ಆಮೇಲೆ ಎಲ್ಲ ಗುಣಸುತ್ತಂತ ಮಾಡ್ತಾರೆ ಸರ್. ಗಿಡ ಎಲ್ಲ ಭಕ್ತ ಎಲ್ಲ ಸುತ್ತ ಆಳ ಹೊಡಿಸ್ಬಿಟ್ಟು ಗೊಬ್ಬರ ಹಾಕ್ತಾರೆ. ಅದು ದೊಡ್ಡ ತಪ್ಪು ಸರ್ ಅದು. ಯಾಕಪ್ಪಂದ್ರೆ ಒಳ್ಳೆ ನವೆಂಬರ್ ಡಿಸೆಂಬರ್ ತಿಂಗಳಾಗೆ ಹೊಸ ಬೇರ್ ಬರ್ತಿರುತ್ತೆ, ಅದರಿಂದ ಗೊಬ್ಬರ ನೀರು ಎಳ್ಕೊಳ್ಳೋದು. ನಮ್ ಜನ ಮಾಡ್ತಾರೆ, ಎಲ್ಲ ಕಟ್ ಕಟ್ ಮಾಡಿ ಅದು ಗೊಬ್ಬರ ತುಂಬಿಬಿಟ್ಟು ಮತ್ತೆ ನ್ಯಾನ್ ಮಣ್ಣು ಮುಚ್ಚಿಬಿಡ್ತಾರೆ. ಅದು ದೊಡ್ಡ ತಪ್ಪು ಸರ್. ಅದರಿಂದಲೇ ಎಷ್ಟೋ ರೋಗಗಳು ಅಟ್ಯಾಕ್ ಆಗ್ತಾ ಇರೋದು ಸರ್. ಇವತ್ತು ಯಾರು ಸಹ ಮಾಡ್ದಂಗೆ ನಮ್ ರೈತರು, ನಾನು ಮಾಡೋ ಪ್ರಕಾರ ನಾನು ಈಗ 13 ವರ್ಷದಿಂದಲು ಗಿಡದಿಂದ 2 ಅಡಿ ದೂರ ಹಾಕ್ತೀನಿ ಸರ್ ಗೊಬ್ಬರನ. 2 ಅಡಿ ದೂರ ಹಾಕ್ಬಿಟ್ಟು ಟ್ಯಾಕ್ಟ್ರಿ ಕಲ್ಟಿವೇಶನ್ ಮಾಡ್ತೀವಿ. ಅಂದ್ರೆ ನಾವು ಬಲರಾಮ ಅಂತ ಹೊಡೆಯಲ್ಲ ಸರ್, ನಾವು ಬಾಣ್ಲಿ ಅಂತ ಬರುತ್ತೆ ಸರ್. ಬಾಣ್ಲಿ ಹೊಡೆಯದಿಂದನ ಅದರಲ್ಲಿ ಬೆಳೆದಂತ ಎಲ್ಲಾ ತರ ಹುಲ್ಲು ಕಡ್ಡಿ ಗರಿ ಎಲ್ಲ ಅಲ್ಲೇ ಮಲ್ಚಿಂಗ್ ಆಗಿ ಹೋಗುತ್ತೆ ಸರ್. ಆಮೇಲೆ ಡ್ರಿಪ್ ಮುಖಾಂತರ ನೀರು ಬಿಟ್ರೆ ಆ ಗೊಬ್ಬರ ಎಲ್ಲೂ ಹೊರದೋಗಲ್ಲ, ಅಲ್ಲೇ ಆ ಗಿಡಕ್ಕೆ ಪೋಷಕಾಂಶ ಹೋಗ್ತವೆ, ಗಿಡವೂ ಚೆನ್ನಾಗಿರುತ್ತೆ ಸರ್. ಈ ನೀರೆಲ್ಲ ಏನ್ ಬೋರ್ ಹಾಕ್ಸಿದ್ರ ಅಥವಾ ಏನಾದ್ರೂ ಚಾನಲ್ ನೀರು ಯಾವನ್ನ ಬರ್ತಾ ಇದಾವ ಸರ್? ನಮ್ಮ ಎಲ್ಲ ಬೋರ್ ಇದೆ ಸರ್, 22 ಬೋರ್ ಸರ್ ನಮ್ಮ ಟೋಟಲ್. 22 ಬೋರ್ ಅಲ್ಲಿ ಈ ವರ್ಷ ನಾವು 10 ಬೋರ್ ಅಲ್ಲಿ ಮಷಿನ್ ಬಿಟ್ಟಿವಿ ಸರ್, ಇನ್ನು 10 ಬೋರ್ ಖಾಲಿ ಇದ್ರೆ ಎಲ್ಲವೂ ಚೆನ್ನಾಗಿ ನೀರು ಬರುತ್ತೆ. 5 ಬೋರು ಹಂಗೆ ಓವರ್ ಫ್ಲೋ ಆಗ ಸರ್. ಆಮೇಲೆ ಇನ್ನೊಂದು ಸರ್, ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಮೇನ್ ನಮ್ಮ ಅಷ್ಟು ದೊಡ್ಡ ಜಮೀನೊಳಗೆ ಎಲ್ಲ ಚೆಕ್ ಡ್ಯಾಮ್ ಮಾಡಿಸಿದ್ವಿ ಸರ್. ಚೆಕ್ ಡ್ಯಾಮ್ಗಳು, ಕೃಷಿ ಹೊಂಡ, ಅದು ನೀರು ಸ್ಟೋರೇಜ್ ಎಷ್ಟು ನಮ್ಗೆ ಸಾಧ್ಯವಾದಷ್ಟು ಸ್ಟೋರೇಜ್ ಮಾಡಿ ಅರಿಯಂಗ್ ಬಿಟ್ಟಿದೆ ಸರ್. ಹಂಗಾಗಿ ಆ ಭಾಗದ ಬೋರ್ಗಳು ಈ ವರ್ಷ ಎಲ್ಲ ಔಟ್ ಆಗ್ತದೆ. ಈಗಲೂ ನಮ್ಮ 4 ಅಡಿ ಒಳಗೆ ನೀರು ಇದೆ ಸರ್. ಬಿದ್ದಂತ ಮಳೆ ನೀರು ಎಲ್ಲಿ ವೇಸ್ಟ್ ಎಲ್ಲಿ ವೇಸ್ಟ್ ಆಗಲ್ಲ ಸರ್. ನಮ್ಮ ಏನ್ ನಮ್ಮ ಜಮೀನಲ್ಲಿ ಬೀಳಂತ ನೀರು 90% ನಮ್ಮ ಹೊಲದಲ್ಲಿ ಸ್ಟೋರೇಜ್ ಆಗಿ ಮಾಡಿದೀವಿ ಸರ್. ನಾವು ಸರ್ಕಾರದಿಂದ ಒಂದನ್ನು ಕೊಟ್ಟರು, ನಮಗೆ ಹೊಸರಿ ಒಂದು ದೊಡ್ಡ ಕೃಷಿ ಹೊಂಡ ಮಾಡ್ತೀವಿ ಸರ್. ಅಂತ ಒಂದು 400 ಅಡಿ ಉದ್ದ 90 ಅಡಿ ಆಗಲ್ಲ. ಆಮೇಲೆ ನಮ್ಮ ತೋಟದ ಹತ್ರ ಒಂದು ದೊಡ್ಡ ಚೆಕ್ ಡ್ಯಾಮ್ ಕಟ್ಟಿಸಿ ಸರ್ ಸರ್ಕಾರದಿಂದ ಮಾಡಿದ್ರು. ಅದನ್ನು ಎಲ್ಲ ಉಳಿಸ್ಬಿಟ್ಟು ಇವತ್ತು ಅದು ತುಂಬಾ ಅರಿತೈತೆ ಸರ್. ಇದು ಹೋದ ವರ್ಷದಿಂದ ಒಣಗಕ್ಕೆ ಬಿಟ್ಟಿಲ್ಲ. ಈ ಸರಿ ಮೊನ್ನೆ ಸ್ವಲ್ಪ ನೀರು ಕಮ್ಮಿ ಆಯ್ತು, ಮತ್ತೆ ನಮ್ಮ ದುಡ್ಡಿನಿಂದ ಖರ್ಚು ಮಾಡಿಬಿಟ್ಟು ಮತ್ತೆ ಇನ್ನು ಆಳ ಮಾಡಿಸಿದ್ವಿ. ಇವತ್ತು ಆ ನೀರಿನಿಂದನ ಎಷ್ಟೋ ಸುತ್ತಮುತ್ತ ರೈತ, ನಮ್ಮ ಒಬ್ರಿಗೆಲ್ಲ ನಮ್ಮ ಸುತ್ತಮುತ್ತ ರೈತರಿಗೆ ಎಲ್ಲರಿಗೂ ಅನುಕೂಲ ಆಯ್ತು ಸರ್. ನಮ್ಮ ರೈತರು ಆದಷ್ಟು ದೊಡ್ಡ ಜಮೀನ್ದಾರರು ಯಾರೇ ಆಗ್ಲಿ ಅವ್ರವ್ರು ಆದಷ್ಟು ನೀರನ್ನು ಸ್ಟೋರೇಜ್ ಮಾಡಕ್ಕೆ ಅನುಭವ ಮಾಡಿಕೊಡ್ರಿ. ರೈತರು ಹೆಚ್ಚು ಒತ್ತು ಕೊಡ್ಬೇಕು, ಹೆಚ್ಚು ಒತ್ತು ಕೊಡ್ಬೇಕು, ನೀರನ್ನು ವೇಸ್ಟ್ ಮಾಡಬೇಡ್ರಿ. ಆದಷ್ಟು ನೀರನ್ನ ಲಿಮಿಟೇಷನ್ ಬಳಸ್ರಿ, ಹಂಗಾದ್ರೆ ಮುಂದಿನ ಪೀಳಿಗೆಗೂ ಚೆನ್ನಾಗಿರುತ್ತೆ ಸರ್. ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡ್ತೀರಾ, ಇದಕ್ಕೆಲ್ಲ ಮನೇಲಿ ಸಹಕಾರ ಬೇಕಾಗುತ್ತೆ. ಮನೇಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ? ಸರ್, ನಮ್ಗೆ ಸಹಕಾರ ಮಾತ್ರ ಭಾರಿ ಚೆನ್ನಾಗಿದೆ ಸರ್. ನಾವು 5 ಜನ ಅಣ್ಣತಮ್ಮಗಳು, 5 ಜನ ಜಿರಿಗೇರಿವಿ, ಒಂದ್ ಫ್ಯಾಮಿಲಿ ಬೆಂಗಳೂರಲ್ಲಿದೆ ಸರ್, ಇನ್ನೊಬ್ರು ದುರ್ಲಿದ್ದಾರೆ, ಅವ್ರು ವಕೀಲರಾಗಿದ್ದಾರೆ, ಅವ್ರು ಊರಿಗೆ ಬಂದು ಹೋಗ್ತಾರೆ. ನಾವು 3 ಜನ ಅಣ್ಣತಮ್ಮಗಳು 3 ಊರಲ್ಲಿದ್ದೀವಿ ಸರ್. ಕೂಡ್ ಕುಟುಂಬ ಎಲ್ಲ ಒಂದು ಒಂದೇ ಕುಟುಂಬ ಸರ್, ಕೂಡ್ ಕುಟುಂಬ ಸರ್ ನಮ್ದು. ಈಗಿನ ಕಾಲದಲ್ಲಿ ಕೂಡ್ ಕುಟುಂಬ ಇರೋದು ತುಂಬಾ ಕಡಿಮೆ, ಎಲ್ಲ ಸಬ್ ಸಪರೇಟ್ ಮಾಡಿ ಸ್ವಸ್ವಲ್ಪ ಜಮೀನ್ ಮಾಡ್ಕೊಂಡು ಸಪರೇಟ್ ಮನೆ ಮಾಡ್ಕೊಂಡಿರೋ ಈ ಇದೆಲ್ಲ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಈ ಕೂಡ್ ಸರ್? ಇದು ಕೂಡ್ ಕುಟುಂಬದಲ್ಲಿ ಅದರಲ್ಲಿ ಹೇಳಂಗಿಲ್ಲ ಸರ್. ಅದು ಅದನ್ನ ಬಗ್ಗೆ ಮಾತ್ರ ಯಾರೊಬ್ರು ಇಲ್ದ್ರೂ ವ್ಯವಸಾಯ ಮಾಡೋಂತ ಸ್ಥಿತಿ ಐತೆ ಸರ್ ನಮ್ದಲ್ಲ, ಬೇರೆ ಹೆಂಗ ಹೇಳಕ್ ಬರಲ್ಲ. ಇವತ್ತು ಒಟ್ಟು ಕುಟುಂಬದಲ್ಲಿ ಇದ್ದಷ್ಟು ಸುಖ ಸಂತೋಷ ಬೇರೆ ಆಗಿ ಏನು ಸಾಧನೆ ಮಾಡಕ್ಕಲ್ಲ ಸರ್. ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟು ನಾವು ಏನು ದುಡಿಮೆ ಮಾಡಕ್ಕಲ್ಲ. ನಮ್ಮ ಹೆಂಡತಿ ನಮ್ಮ ಮಕ್ಕಳು ಅಂತ ಹೋಗ್ಬೋದ ಹೊರತು ದುಡಿಮೆ ಮಾಡಕ್ಕಾಗಲ್ಲ, ಟೆನ್ಷನ್ ಜಾಸ್ತಿ. ಇವತ್ ಸರ್ ನಾವಿಲ್ಲ 5 ಜನ ಜಿತ್ಗಿರಿಂದ ನಾವು ಇವತ್ತು ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ಮಾಡೇ ಬಿಡ್ತು ಸರ್. ನಮ್ದು ನಮ್ಮ ಉದ್ದೇಶ ಅಷ್ಟೇ ಸರ್, ನಮ್ಮೂರಿಗೆ ಯಾರಾದ್ರೂ ಕೇಳಿದ್ರೆ ನಿಮ್ದೇ ಫಸ್ಟ್ ಪಾಲಿಸಿ ಅಂತ ಸರ್. ಇವತ್ತು ನಾವು ಏನಂತ ಕಂತೀವ ಅದು ನೆಕ್ಸ್ಟ್ ಆ ಕೆಲಸ ಕಾಪಾಡೋಕ್ ಸರ್. ಅದು ಈಗ ಈ ಕೃಷಿಯಲ್ಲಿ ಒಂದು ಸರಿ ನಷ್ಟ ಆಗುತ್ತೆ, ಲಾಭ ಬರುತ್ತೆ, ಹಂಗಾಗ್ಬಿಟ್ಟು ಈ ಕೃಷಿ ಜೊತೆಗೆ ಏನಾದ್ರೂ ಒಂದು ಉಪಕಸ ಬರ್ಬೇಕಪ್ಪ, ಹೈನುಗಾರಿಕೆ ಮಾಡೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡೋದು, ಏನಾದ್ರೂ ಒಂದು ಉಪಕಸ ಬಿದ್ದರೆ ರೈತನ ಕೈ ಹಿಡಿತೆ ಅಂತಾರೆ. ನೀವೇನಾದ್ರೂ ಉಪಕಸಗಳು ಅಳವಡಿಸಿಕೊಂಡಿದ್ರೆ? ಅಂದ್ರೆ ಹಸುಗಳಿದೆ ನಮ್ದು, ಮಿನಿಮಮ್ ಡೈಲಿ 10-8 ಲೀಟರ್ ಹಾಲು ಬರುತ್ತೆ ಸರ್. ನಮ್ದು ನಾಟಿ ಹಸು ಮಿಶ್ರ ತಳಿಗಳು. ಅದನ್ನೇ ನಾವು ಹಾಲು ಏನು ಮಾರಕ್ ಹೋಗಲ್ಲ, ಮನೆಗೆ ಉಪಯೋಗಿಸ್ತೀವಿ. ನಾವು ಯಾವ್ದೇ ತರ ಏನು ಬೆಣ್ಣೆ ಆಗ್ಲಿ ಮೊಸರು ಹಾಲು ಏನು ಮಾರಲ್ಲ, ನಾವೇ ಉಪಯೋಗಿಸ್ತೀವಿ. ನಮ್ಮಲ್ಲೇ ನಾವು 15 ಜನ ಇದೀವಿ ಸರ್ ಮನೇಲಿ, ಟೋಟಲ್ ಹುಡುಗರು ಎಲ್ಲ ಸೇರ್ಕೊಂಡು 15-16 ಜನ ಇದೀವಿ ಸರ್ ನಾವು. ನಿಮ್ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ದೊಡ್ಡ ಕೃಷಿಕರಾದ್ರು ಈ ಕೃಷಿನ ಆಸಕ್ತಿಯಿಂದ ಮಾಡ್ತಾ ಇದ್ರೆ ಈಗ ನೀವು ಏನಂದ್ರೆ ಏ ಈ ಕೃಷಿ ಏನಂತ ಲಾಭದಾಯಕ ಅಲ್ಲಪ್ಪ ಅಂತ ಅಂದ್ಬಿಟ್ಟು ಈ ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಫ್ಯಾಕ್ಟ್ರಿ ಕಂಪ್ನಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಆ ನಮ್ಮ ರೈತರು ಬಂದವ್ರಿಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ಇವತ್ತಿನ ಸಹ ವ್ಯವಸಾಯ ಅಂತ ಮಾಡಕಂತ ಬರ್ತಾರೆ ಸರ್ ಅವರು. ಈಗ ದುಡ್ಡು ಚೆನ್ನಾಗಿ ಮಾಡ್ಕೊಂಡ್ ಬಂದಿರ್ತಾರೆ, ನಾವು ಒಕ್ಕಲುತನ ಮಾಡ್ಬೇಕಂತ ಹೇಳ್ತಾರೆ. ಅವರು ಏನ್ ಮಾಡ್ತಾರೆ ಮೇನ್ ಅಂದ್ರೆ ದುಡ್ಡು ಬರೋದು ಯಾವ್ದು ನೋಡ್ತಾರೆ ಸರ್. ಮೊದ್ಲು ನಮ್ಮ ರೈತರು ಮಾಡ್ತಾರೆ ದುಡ್ಡು ತಪ್ಪು ಅಂದ್ರೆ ದುಡ್ಡಿಂದ ಓಡೋಗ್ತಾರೆ ಸರ್. ಮೊದ್ಲು ದುಡ್ಡು ಜಲ್ದಿ ಬಂದ್ಬಿಡ್ಬೇಕು, ನನಗೆ ತಾಳ್ಮೆ ಇಲ್ಲ, ತಾಳ್ಮೆ ಇಲ್ಲ. ಹಂಗಾಗಿ ನಮ್ಮ ಯುವಕ ರೈತರು ರೈತರು ಫೇಲ್ ಆಗ್ತಿರೋದು ಅಲ್ಲಿ ಸರ್. ಫಸ್ಟ್ ಗೆ ಬಂದರೆ ಬೋರ್ ಹಾಕ್ತಾರೆ ಸರ್, ಜಮೀನ್ದಾರ ಜಮೀನ್ ಕೊಡ್ಕೊಂತಾರೆ, ಬೋರ್ ಹಾಕ್ತಾರೆ. ಇವತ್ತು ಒಂದು ಬೋರ್ ಅಂದ್ರೆ 5 ಲಕ್ಷ ಮಿನಿಮಮ್ ಬೇಕು ಸರ್. ತೋಟ ಮಾಡ್ತಾರೆ 10 ಲಕ್ಷ ಸೀದಾ ಬೇಕಾಗತ್ತೆ. ಎಲ್ಲ ಖರ್ಚು ಮಾಡಿಬಿಟ್ಟು 5-6 ವರ್ಷ ಮತ್ತೆ ತೋಟಕ್ಕೆ ಕಾಯ್ಬೇಕು. ನಮ್ಮ ಪೇಷನ್ಸ್ ಇಲ್ಲ, ಈಗ ಲೇಬರ್ ಸಿಗಲ್ಲ. ಹಂಗಾಗಿ ಏನ್ ಮಾಡ್ತಾರೆ, 1 ವರ್ಷ ನೋಡ್ತಾರೆ, 2 ವರ್ಷ ನೋಡ್ತಾರೆ, ಬಂಡವಾಳ ಹಾಕಿರ್ತಾರೆ ಅಲ್ಲಿ 10-15 ಲಕ್ಷ ಖರ್ಚು ಮಾಡಿಬಿಡ್ತಾರೆ. ಅವಾಗ ಅಯ್ಯೋ ಇದೆಲ್ಲಪ್ಪ ಅಂತೇಳಿ ಮತ್ ಬಿಟ್ಟು ಫೇಲ್ ಆಗೋ ಚಾನ್ಸ್ ಇರುತ್ತೆ, ಅವರು ಬೇಜಾರು ಅಲ್ಲೇ ಸರ್. ಆಗುತ್ತೆ, ನಮ್ಮ ರೈತರಿಗೆ ಸಮಾಧಾನ ಇಲ್ಲ ಸರ್. ಮೇನ್ ಕೃಷಿಯಲ್ಲಿ ಹೆಚ್ಚು ತಾಳ್ಮೆ ಇರಬೇಕು, ಆಸಕ್ತಿ ಇರಬೇಕು ಅಂತ. ಮೇನ್ ನಮ್ಮ ರೈತರಿಗೆ ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ಎಲ್ಲ ನಿರ್ವಹಣೆ ಹಂಗೆ ತರ ಇರಬೇಕು. ಹಾಗಿದ್ರೆ ಮಾತ್ರ ನಮ್ಮ ಒಕ್ಕಲುತನದಲ್ಲಿ ಮುಂಬರಕ್ಕೆ ಚಾನ್ಸ್ ಐತೆ ಸರ್. ಇಲ್ಲಾಂದ್ರೆ ನಾವು ದುಡ್ಡಿಂದ ಓಡ್ತೀವಿ ಅಂದ್ರೆ ನಮ್ಮ ರೈತ ಜನಾಂಗದವರು ಯಾರು ಉದ್ದಾರ ಆಗಲ್ಲ. ನಾನು ಅಷ್ಟೊಂದು ಹೇಳಕ್ಕಂತೂ ನನ್ನ ಅನುಭವ ಸರ್. ನನಗೆ ಇದು ಇಷ್ಟು ವರ್ಷದೊಂದು ಖುಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟೆ ಸರ್. ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ, ನಂದು ಡಿಗ್ರಿ ಮುಗಿದ್ಮೇಲೆ ನಮ್ಮ ಅಪ್ಪಾಜಿಯವರು, ಇಲ್ಲಪ್ಪ ನೀನು ಸುಮ್ಮನೆ ಏನೋ ಒಂದು ಕೆಲಸ ಕೊಡಿಸ್ತೀವಿ ಹೋಗ್ಬಿಡಿ ಅಂದ್ರು. ಇಲ್ಲಪ್ಪಾಜಿ ನಾನು ತೋಟ ಮಾಡಲೇಬೇಕು, ನಾನು 5-6 ಎಕರೆ ತೋಟ ಇತ್ತು, ನಮ್ಮ ಅಜ್ಜರು ಮಾಡಿದ್ದು, ನಮ್ಮ ಅಪ್ಪರು ಮಾಡಿದ್ದು. ಇಲ್ಲಪ್ಪಾಜಿ ನಾನು ತೋಟನೇ ಮಾಡಬೇಕು, ನಾನು ಓದಕ್ಕೆ ಹೋಗಲ್ಲ, ನಾನು ಕೆಲಸಕ್ಕೆ ಹೋಗಲ್ಲ ಅಂದ್ರೆ ಆಯ್ತಪ್ಪ ನಿಮ್ಗೆ ಇಷ್ಟ ಅಂದ್ರು ಸರ್. ಹಂಗಾಗಿ ನಾನು ವ್ಯವಸಾಯಕ್ಕೆ ಬಂದ್ಮೇಲೆ ನಮ್ಮನೆ ಎಲ್ಲಾ ಕೆಲಸನು ನಿರ್ವಹಣೆ ನಾನು ಮಾಡ್ತೀವಿ ಸರ್. 2 ಟ್ರ್ಯಾಕ್ಟರ್ ಇದೆ ಸರ್, ದೊಡ್ಡದೊಂದು ಇದೆ, ಸಣ್ಣ ಟ್ರ್ಯಾಕ್ಟರ್ ಒಂದಿದೆ. ಅಂದ್ರೆ ನಾವು ಎಲ್ಲ ಮಿಷಿನರಿ ಕೆಲಸನೇ ನಾನು ಮಾಡ್ತೀವಿ ಸರ್. ನಾನು ಆದಷ್ಟು ಯಾವ್ದು ಲೇಬರ್ನ ಬಳಸಲ್ಲ ಸರ್. ಆದಷ್ಟು ಅಡಿಕೆ ಸೀಸನ್ ಮಾತ್ರ ಲೇಬರ್ ಬಳಸ್ತೀವಿ, ಮತ್ ನೆಕ್ಸ್ಟ್ ಏನಾದ್ರು ಈಗ ಕ್ಯಾರೆಟ್ ಅವಲ್ಲಿ ಲೇಬರ್ ಬಳಸಿಂತೀವಿ. ಇನ್ನು ಮೆಕ್ಕೆಜೋಳನೆಲ್ಲ ಮಿಷಿನ್ ಕಟ್ ಮಾಡಿಸ್ಬಿಡ್ತು ಸರ್. ನಾವು ಟೋಟಲ್ ಯಾವ್ದು ಲೇಬರ್ ಮುಖಾಂತರ ಹೋಗಲ್ಲ, ಮಿಷಿನ್ ಕಟ್ ಮಾಡಿಸ್ಬಿಟ್ಟು ರೆಡಿ ಬರುತ್ತೆ, ಅದನ್ನ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತೆ ಹಂಗೆ ಮಾರ್ಕೆಟ್ಗೆ ಬಿಟ್ಬಿಡ್ತೀವಿ ಸರ್. ಸಂತೋಷವಾಗಿ ನೆಮ್ಮದಿಯಾಗಿದ್ದೀರಾ ಖುಷಿ ಸರ್. ನನಗೆ ಖುಷಿ ಭಾರಿ ಖುಷಿ ಕೊಟ್ಟಿದೆ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನನಗೆ ಇದ್ದು ಸರ್, ಒಂದು ಹೆಣ್ಣು ಒಂದು ಗಂಡು. ಮಗನ ಏನಾದ್ರೂ ಈ ಕೃಷಿ ಬದುಕಿಗೆ ತರಬೇಕನ್ನೋ ಉದ್ದೇಶ ಇದೆಯಾ? ಈಗ ನಾವು ನಮ್ಮ ಮಗಳು 8th ಸರಿ ಸರಿ, ನನ್ನ ಮಗ 5th. ಅವನು ಈಗ ಕೇಳಿದ್ರೆ ನಾನು ಡಾಕ್ಟರ್ ಆಗ್ಬೇಕಂತಾನೆ. ನೋಡ್ಬೇಕು ಸರ್ ಇನ್ನು ಮುಂದೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ನನ್ನ ಫೋನ್ ನಂಬರು 7353-7873-45. ರೈತ ಬಂದವರೇ, ಇದು ಚಿತ್ರದುರ್ಗ ತಾಲೂಕು ಸೊಂಡೇಕಾಳ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆವಿ ರಾಜಶೇಖರ್ ಅವರ ಮೊಬೈಲ್ ಸಂಖ್ಯೆ 7383-7873-45. ಬಹಳ ಸಂತೋಷ ರಾಜಶೇಖರ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಈ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ನಮ್ಮ ಎಲ್ಲಾ ರೈತ ಬಾಂಧವರಿಗೂ ಶರಣ ಶರಣಾರ್ಥಿಗಳು. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಸೊಂಡೇಕೊಳ ಗ್ರಾಮದ ಪ್ರಗತಿಪರ ಕೃಷಿಕ ಕೆವಿ ರಾಜಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ಈಗ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ಸೊ ಎಲ್ಲ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೇರೂರ್ ಅಂತೇಳಿ ನಾನು ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರ್ ಫಾರ್ಮ್ನಲ್ಲಿ ತೋಟಗಾರಿಕೆ ವಿಜ್ಞಾನಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು, ಸೊ ಕುಷ್ಕಿ ಬೇಸಾಯದಲ್ಲಿ ಗೋಡಂಬಿ ಬೆಳೆಯ ಪ್ರಾಮುಖ್ಯತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸೊ ಕುಷ್ಕಿ ತೋಟಗಾರಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನಾವು ಕಾಣ್ತಾ ಇದ್ದೀವಿ. ಎಸ್ಪೆಷಲಿ ಚಿತ್ರದುರ್ಗ, ಎಲ್ಲೆಲ್ಲಿ ಮಳೆ ಕಡಿಮೆ ಇದೆ, ವಾರ್ಷಿಕ ಮಳೆ ನಮ್ಮ ಭಾಗದಲ್ಲಿ ಸುಮಾರು 500 mm ಗಿಂತಲೂ ಜಾಸ್ತಿ ಮಳೆ ಬರಲ್ಲ ನಮಗೆ, ಅತಿ ಕಡಿಮೆ ಮಳೆ ಬರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀರಾವರಿ ಬೆಳೆಗಳಿಗೆ ಜಾಸ್ತಿ ಮಾರು ಹೋಗದೆ. ಸೊ ನೀರಾವರಿ ಅನುಕೂಲ ಇದ್ದರೆ ನೀರಾವರಿ ಬೆಳೆಗಳನ್ನು ಮಾಡ್ಬೋದು, ಇಲ್ಲ ಅಂತಲ್ಲ. ಸೊ ಅದರಲ್ಲೂ ಕೂಡ ಕಡಿಮೆ ನೀರಲ್ಲಿ ಇರತಕ್ಕಂಥ ಪ್ರದೇಶದಲ್ಲಿ ಸೊ ಕುಷ್ಕಿ ತೋಟಗಾರಿಕೆ ಬೆಳೆಗಳು ಸಾಕಷ್ಟು ಪ್ರಚಲಿತ ಇದೆ. ಎಷ್ಟೇ ವಾತಾವರಣದಲ್ಲಿ ವ್ಯತಿರಿಕ್ತ ಆದರೂ ಕೂಡ ನಮಗೆ ತಕ್ಕಮಟ್ಟಿಗೆ ಇಳುವರಿ ಕೊಡುತ್ತೆ. ಸೊ ಆರ್ಥಿಕವಾಗಿ ನಾವು ಸಬಲರಾಗಿ ನಮ್ಮ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಸೊ ಹೊಸ ತೋಟಗಾರಿಕೆ ಬೆಳೆ ಆದಂತಹ ಗೋಡಂಬಿಯನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹಿರಿಯರು ಸುತ್ತಮುತ್ತಲು ಕೂಡ ಈಗಾಗಲೇ ರೈತರು ನಮ್ಮ ಕಡೆಯಿಂದ ಮಾಹಿತಿ ಪಡ್ಕೊಂಡು ಈ ಗೋಡಂಬಿ ಬೆಳೆಗಳನ್ನು ನೆಟ್ಟು ಈಗಾಗಲೇ ಫಸಲನ್ನು ಕೂಡ ಎದುರು ನೋಡ್ತಾ ಇದ್ದಾರೆ. ಉತ್ತಮವಾದ ಇಳುವರಿ ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ರೈತ ಬಾಂಧವರು ಈ ಇಂತಹ ಗೋಡಂಬಿ ಬೆಳೆಗಳನ್ನು ತಾವು ಬೆಳೆಗಳನ್ನ ಬೆಳ್ಕೋಬಹುದು. ಮಣ್ಣು ಯಾವುದೇ ರೀತಿ ಜಮೀನು ಇದ್ರೂ ಕೂಡ ಅದನ್ನು ಬೆಳೆಯಬಹುದು. ಸೊ ಅತಿ ಕಡಿಮೆ ನೀರು ಬೇಕಾಗತ್ತೆ. ಸೊ ಅದನ್ನು ನಾವು ಈ ಖುಷ್ಕಿ ಜಮೀನಿನಲ್ಲಿ ಒಂದು ಉತ್ತಮ ವಾಣಿಜ್ಯ ಬೆಳೆಯಾಗಿ ನಾವು ಇದನ್ನು ಪರಿಚಯ ಮಾಡಿಕೊಂಡು ಉತ್ತಮ ಲಾಭವನ್ನು ಪಡ್ಕೋಬಹುದಾಗಿದೆ. ಸೊ ಇದರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ನಮ್ಮ ಒಂದು ಖುಷ್ಕಿ ಜಮೀನಿಗೆ ಅಥವಾ ಖುಷ್ಕಿ ಭಾಗಕ್ಕೆ ಸೊ ಬೆಂಗಳೂರ್ಲ 7 ಅಂತ